3.3 ತೀವ್ರತೆಯ ದಾಖಲಾಗಿದ್ದು, ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಯಚೂರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎಸ್ ಸಾತ್ವಿಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಚಾಲನೆ. ನಟ ದಿವಂಗತ ವಿಷ್ಣುವರ್ಧನ್, ಬಹುಭಾಷಾ ನಟಿ ದಿವಂಗತ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಂಪುಟ ಸಭೆ ನಿರ್ಧಾರ. ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ನವೀಕರಣಕ್ಕೆ 540 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಸಂಪುಟ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವುದು ತಪ್ಪಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇಂದಿನ ನಮ್ಮ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಹತ್ತಿ ಹಾಗೂ ತೊಗರಿ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯರೋಗ ತಜ್ಞರಾದ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಹಾಗೂ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ರಾಜಪ್ಪ ಹಾವೇರಿ ಅವರು. ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987 ಮತ್ತು 310105. ಎಸ್ಟಿಡಿ ಕ್ರಮಾಂಕ 08472. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ ಅವರು. ಈಗ ಒಂದು ವಾಣಿಜ್ಯ ಪ್ರಕಟಣೆ, ಅನಂತರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಷಯ ಬಂದು ಹತ್ತಿ ಹಾಗೂ ತೊಗರಿ ಈ ಒಂದು ಬೆಳೆಗಳಲ್ಲಿ ಕಂಡುಬರತಕ್ಕಂಥ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಥವಾ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕಾಗಿ ಈಗ ನಮ್ಮ ನಿಲಯದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಹಾಗೆಯೇ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಾಜಪ್ಪ ಹಾವೇರಿ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಉತ್ತರಿಸಲಿಕ್ಕೆ ಈಗ ತಜ್ಞರು ನಮ್ಮ ಜೊತೆಗಿದ್ದಾರೆ. ನೀವು ಈ ಒಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 29598629857 ಹಾಗೂ 3101105. ಇನ್ನು ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ ಬಂದು 08472. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳೇನಾದರೂ ಇದ್ರೂ ನೇರವಾಗಿ ತಜ್ಞರ ಜೊತೆಗೆ ಮಾತಾಡಬಹುದು. ಸರಿಗ ಇವತ್ತಿನ ವಿಷಯ ಕುರಿತಂತೆ ಹತ್ತಿ ಹಾಗೂ ತೊಗರಿ ಬೆಳೆಗಳಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳ ನಿರ್ವಹಣೆ ಅಂತ ನಾವು ಹೇಳಿದ್ದೇವೆ. ಯಾಕಂದ್ರೆ ಈಗ ನಿನ್ನೆಯಿಂದ ನಾವು ನೋಡ್ತಿದ್ದೀವಿ ಸಾಕಷ್ಟು ಮಳೆ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಈಗ ಯಥೇಚ್ಛವಾಗಿ ಇದೆ ಮಳೆ ಆದ್ರೆ ನಮ್ಮ ಬೆಳೆಗಳಿಗೆ ಸಮಸ್ಯೆ ಆಗ್ತದೆ, ರೋಗಗಳು ಬರಬಹುದು, ಕೀಟಗಳ ಬಾಧೆ ಹೆಚ್ಚಾಗಬಹುದು. ಈಗ ಹತ್ತಿ ಮತ್ತು ಕೀಟಗಳಲ್ಲಿ ಏನು ಸಮಸ್ಯೆಗಳೀಗ ಕಂಡು ಬರ್ತಾ ಇದೆ ಸರ್? ಈಗ ನಾವು ನೋಡ್ತಿದ್ದಂಗೆ ಈಗ ಹತ್ತಿಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಬೆಳೀತಕ್ಕಂಥ ಹತ್ತಿ ಬಿಟಿ ಹತ್ತಿ ಆಗಿರೋದ್ರಿಂದ, ಅಂದ್ರೆ ಅದರಲ್ಲಿ ಕುಲಾಂತರಿ ತಳಿ ಹತ್ತಿ ಆಗಿರೋದ್ರಿಂದ ಈ ಒಂದು ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳು ಏನಪ್ಪ ಅಂದ್ರೆ ರಸವೀರ ಕೀಟಗಳೇ ಅದರಲ್ಲಿ ಪ್ರಮುಖವಾದಂಥವು. ಆ ರಸವೀರ ಕೀಟಗಳಲ್ಲಿ ಒಂದು ಮೊದಲನೇದಾಗಿ ಸುಮಾರು 4-5 ಕೀಟಗಳು ಬರ್ತವೆ. ಅವುಗಳಲ್ಲಿ ಆ ಹಸಿರು ಜಿಗಿ ಹುಳು ಅಂತೀವಿ ನಾವು, ಅದಕ್ಕೆ ಏನಪ್ಪ ಅಂತಂದ್ರೆ ಆ ಹಸಿರು ಜಿಗಿ ಹುಳು, ಥ್ರಿಪ್ಸ್ ನುಸಿ, ನಂತರ ಈ ಒಂದು ಹಸಿರು ಏನು ಹಾಗೆ ರೀತಿಯಾಗಿ ಬಿಳಿ ನೋಣ ಅಂತೇಳಿ ಪ್ರಮುಖವಾಗಿ ರಸ ಇರು ಕೀಟಗಳು ಬರ್ತವೆ. ಇವುಗಳ ಲಕ್ಷಣ ಹೆಂಗಪ್ಪ ರೈತರಿಗೆ ಹೆಂಗ್ ಗೊತ್ತಾಗಬೇಕು ಅಂತಕ್ಕಂಥದ್ದು ಪ್ರಮುಖವಾದಂತ. ಈ ಒಂದು ರಸ ಇರುವ ಕೀಟಗಳು ಎಲ್ಲವೂ ಏನಂದ್ರೆ ಎಲೆಯ ಕೆಳಗಡೆ ಜಾಸ್ತಿ ಇರ್ತವೆ, ಎಲೆ ಕೆಳಗಡೆ. ಆನಂತರ ಈಗ ಈ ಜಿಗಿ ಹುಳು ಅಂತ ಹೇಳಿದೆ ನಾನು, ಹಸಿರು ಜಿಗಿ ಹುಳು ಇದು ಏನಂತಂದ್ರೆ ಎಲೆಯ ಕೆಳಗಡೆ ಕೂತ್ಕೊಂಡು ಇದರ ಒಂದು ಎರಡು ಮರಿಗಳು ಮತ್ತು ಪ್ರೌಢ ಕೀಟಗಳು ಕೂತ್ಕೊಂಡು ರಸ ಇರುವುದರಿಂದ ಏನಾಗ್ತದಪ್ಪ ಅಂದ್ರೆ ಎಲೆ ಅಂಚಿನಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತಾ, ನಂತರ ಆ ಎಲೆ ಅಂಚು ಕೆಳಗಡೆ ಮುದುರಿಕೊಳ್ತದ, ಇದಾದ ನಂತರ ಈ ಅಂಚಿನಿಂದ ಎಲೆ ಒಣಗಲಿ ಪ್ರಾರಂಭ ಆಗ್ತದ. ಒಣಗಿ ಒಂಥರ ತಾಮ್ರದ ರೋಗ ತರ ಅದು ಕಾಣಿಸ್ಕೊತದ. ಇದಲ್ದೇನೆ ಬೆಳೆ ಕುಂಠಿತ ಆಗ್ತದ, ಬೆಳವಣಿಗೆ ಕುಂಠಿತ ಆಗ್ತದ, ಮತ್ತು ಹೂ ಕಾಯಿ ಆಗುವಂತಹ ಪ್ರಮಾಣಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದ. ಇದು ಹಸಿರು ಜಿಗಿ ಹುಳನ್ನು ಬಾಧೆ. ಆದ್ರೆ ಇದರ ಜೊತೆಗೆ ಇನ್ನು ಮುಂದ ಥ್ರಿಪ್ಸ್ ನುಸಿ ಬಾಧೆ. ಈ ಹಸಿರು ಜಿಗಿ ಹುಳು ಬಾಧೆ ಇನ್ನು ಸಾಮಾನ್ಯವಾಗಿ ಬೆಳೆಯಲ್ಲಿ ಮೊದಲ ಹಂತದಲ್ಲಿ ಅಂದ್ರೆ ಮೊದಲ 50 ದಿನಗಳಲ್ಲಿ ಜಾಸ್ತಿ ಕಾಣಿಸ್ಕೊತದೆ. ಥ್ರಿಪ್ಸ್ ನುಸಿ ಬಾಧೆ ಸುಮಾರು ನಂತರದ ಒಂದು 30 ದಿನದಿಂದ ಹಿಡ್ಕೊಂಡು ಬೆಳೆಯ ಕಟಾವಿನವರೆಗೂ ಹೆಚ್ಚಾನ ಹೆಚ್ಚು ಕಾಣಿಸ್ಕೊತದೆ. ಈ ಥ್ರಿಪ್ಸ್ ನುಸಿಯ ಬಾಧೆ ಏನಪ್ಪ ಅಂದ್ರೆ ಇದು ಕೂಡ ಎಲೆ ಕೆಳಗಡೆನೆ ಇರ್ತದೆ, ಇದ್ದುಕೊಂಡು ಎಲೆಯನ್ನ ಕೆದರ್ತದೆ. ಫಸ್ಟ್ ಒಂದ್ ಸ್ವಲ್ಪ ಗಾಯ ಮಾಡ್ತದೆ, ಆ ಗಾಯದಿಂದ ಬರ್ತಕ್ಕಂತ ಏನು ರಸ ಇದೆಲ್ಲ ಆ ರಸನ ಕುಡಿದು ಮತ್ತೆ ಮುಂದಂಗೆ ಕೆದರ್ಕೊತ ಹೋಗುತ್ತೆ. ಎಲ್ಲಿ ಎಲೆಯನ್ನ ಕೆದರಿರ್ತದೆ ಅದು ಒಳ್ಳೆ ಎಲೆ ಮಾಯ್ತದ, ಗಾಯ ಮಾಯ್ದಂತಿಲ್ಲ, ಮಾಯ್ದಾಗ ಒಂದು ಕಲೆಗಳು ಉಳಿತಾವ. ಆ ಕಲೆಗಳು ಎಲೆಗಳನ್ನ ನಾವು ತಿರುಗಿ ನೋಡಿದಾಗ ಸಿಲ್ವರಿ ಅಂತೀವಿ, ವೈಟ್ ವೈಟ್ ಆಗಿ ಶೈನಿಂಗ್ ಆಗಿ ಕಾಣಿಸ್ತದೆ. ಅದಲ್ಲದೆ ಅಂತ ಒಂದು ಬೆಳೆಗಳಲ್ಲಿ ಎಲೆಗಳ ಗಾತ್ರ ಸಣ್ಣದಾಗ್ತದೆ, ಮತ್ತು ಎಲೆ ಏನಂತಂದ್ರೆ ಸಾಫ್ಟ್ನೆಸ್ ಅಂತ ಮೃದುನೆಸ್ ಕಳ್ಕೊತದೆ, ಮತ್ತು ಎಲೆ ಅನ್ಯೂನ್ ಆಗಿರ್ತದೆ. ಅಂದ್ರೆ ಒಂದು ಎಲ್ದಿಯಾಗಿ ಆರೋಗ್ಯವಾಗಿದ್ದಂತ ಎಲೆಗಳಿಗೆ ಅದು ಹೋಲಿಸಿದ್ರೆ ಅಷ್ಟೊಂದು ಮೃದುವಾಗಿರುವುದಿಲ್ಲ, ಮತ್ತು ಒಂದೇ ತರನಾಗಿರುವುದಿಲ್ಲ. ಇದಲ್ದನೆ ಅಂತ ಎಲೆಗಳನ್ನ ಏನಾಗ್ತದೆ ಅಂದ್ರೆ ಬಿರುಸಾಗಿರ್ತವೆ. ಒಂದ್ ಸ್ವಲ್ಪ ಯಾವ್ದಾದ್ರು ಜೋರಾದಂತ ಮಳೆ ಬಂದ್ರು ಕೂಡ ಅಂತ ಬಾಧೆ ಜಾಸ್ತಿ ಇರ್ತವೆ, ಅಂತ ಎಲೆಗಳು ಅರಿಯುವಂತ ಹರಿದು ಹೋಗುವಂತ ಸಂದರ್ಭ ಬಹಳ ಇರ್ತದೆ. ಇದ್ರ ಜೊತೆಗೆ ಹೂ ಕಾಯಿ ಇದ್ರು ಕೂಡ ಹೂ ಮಗ್ಗಿ ಕೂಡ ಒಣಗಿ ಉದುರ್ತಾವ. ಒಂದು ಕರೆ ಬರ್ತಾ ಇದೆ ನೋಡೋಣ, ಯಾರು ಎಲ್ಲಿಂದ ಕರೆ ಮಾಡಿದಾರಂತೇಳಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ತಮ್ಮ ಹೆಸರು? ನಾವು ಕಲಬುರಗಿ ತಾಲೂಕು ಮೇಳಕೊಂಡ ಬೀದಿನ ಶಿವಾನಂದ ಅಂತ ಹೇಳಿ ಮಾತಾಡೋ ಸರ್. ಶಿವಾನಂದ ಅವರು. ಹೌದು ಸರ್. ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ನಿಮ್ದು? ಸರ್, ನಮ್ ಹತ್ತಿ ಮುಟ್ಟರು ಬಂದ್ರು ಸರ, ಎಲ್ಲಿ ಕೆಂಪಾಗಿದ್ರಿ, ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿದೆ ಸರ್, ಏನ್ ಮಾಡ್ಬೇಕಂತ? ಈಗ ತಾವು ಕೇಳ್ತಕ್ಕಂತ ಪ್ರಶ್ನೆಗೆ ನಾನು ಈಗಾಗಲೇ ಹೇಳ್ತಾನೆ ಇದ್ದೆ. ಅದಕ್ಕೆ ಬಂದಿರತಕ್ಕಂತ ಬಾಧೆ ಏನಪ್ಪ ಅಂತಂದ್ರೆ ಈ ಒಂದು ಹಸಿರು ಜಿಗಿ ಹುಳಿನ ಬಾಧೆ ಮತ್ತು ಥ್ರಿಪ್ಸ್ ನುಸಿ ಬಾಧೆ ಬಂದಿರ್ತದೆ. ಬಂದಾಗ ಆ ಒಂದು ಎಲೆ ಏನಾಗ್ತವೆ ಕೆಳಗಡೆ ಮುಟ್ರ ಆಗ್ತವೆ, ಬೆಳವಣಿಗೆ ಕುಂಠಿತ ಆಗ್ತದೆ, ಮತ್ತೆ ಅಲ್ಲೇ ಎಲೆ ಅಂಚಿನಿಂದ ಕೆಂಪಾಗಿರ್ತದೆ. ಹೌದಾ? ಹೌದಾ? ಆ ತರ ಆಗಿದ್ರೆ ಕೆಳಗಡೆ ಮತ್ತು ಎಲೆಯನ್ನು ತಿರುಗಿ ನೋಡಿದ್ರೆ ಕೆಳಗಡೆ ಕೆಲವೊಂದ್ಸರಿ ಥ್ರಿಪ್ಸ್ ನುಸಿ ಬಾಧೆ ಬಹಳಷ್ಟು ಇದ್ದೇ ಇರುತ್ತೆ. ಬಂದಿತ್ತು ಅಂದ್ರೆ ಕೂಡ ಅದು ಆ ಹುಳುಗಳ ಬಾಧೆ ಇದ್ರೆ ಈ ಒಂದು ಕೀಟದ ಬಾಧೆ ನಿರ್ವಹಣೆಗೆ ನಾವು ಮೊದಲನೇದಾಗಿ ಹೇಳಬೇಕಪ್ಪ ಅಂದ್ರೆ ಈ ಏನಪ್ಪ ಅಂದ್ರೆ ಅಂಟು ಬಲೆಗಳಂತೀವಿ, ಹಳದಿ ಬಣ್ಣದ ಅಂಟು ಬಲೆಗಳನ್ನ ಬಳಸಬೇಕು. ಅವು ಸುಮಾರು ಒಂದು ಎಕರೆಗೆ 15-18 ಅಥವಾ 20 ಅಂಟು ಬಲೆಗಳನ್ನ ಬೆಳೆಯ 1 ಫೀಟು ಎತ್ತರದಲ್ಲಿ ನಾವು ಒಂದು ಯಾವ್ದಾದ್ರು ಕೋಲಿನ ಸಹಾಯದಿಂದ ತೂಗಾಕ್ಬೇಕು. ಅದನ್ನ ಜಸ್ಟ್ ಏನ್ ಪೇಪರ್ ಇರ್ತಲ್ಲ ಇವ್ರಿಗೆ ದಪ್ಪ ಇರ್ತದೆ, ಅದಕ್ಕೊಂದು ಅಂಟು ಹಚ್ಚಿರ್ತಾರೆ, ಅವು ಸಿಗ್ತವೆ. ಇಲ್ಲ ಅದು ಬೇಡಪ್ಪ ಅಂದ್ರೆ ನಿಮ್ಮಲ್ಲಿ ಯಾವ್ದಾರು ಹಳದಿದ್ ಈ ಗೊಬ್ಬರ ಚೀಲ ಯಾವ್ದಾರು ಇರುತ್ತಲ್ಲ ಅದಕ್ಕೆ ನೀವು ಗ್ರೀಸ್ ಹಚ್ಚಿಬಿಟ್ಟು ಅವುಗಳನ್ನು ಕೂಡ ಇಟ್ಟರು ಕೂಡ ಆ ಉಳೆಗಳೇನಾಯ್ತು ಹಾರಾಡ್ತಕ್ಕಂತ ಈ ಒಂದು ಹಸಿರು ಏನು ಈ ರಸಾಯನಿಕ ಕೀಟಗಳೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟು ಸಾಯ್ತವೆ. ಒಂದು ಎರಡನೇದಾಗಿ ಇಂತ ಒಂದು ಸಂದರ್ಭದಲ್ಲಿ ಬೇವುಜನ್ಯ ಕೀಟನಾಶಕಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಅವಾಗ ಪ್ರಾರಂಭದಲ್ಲಿ ಕೂಡ ತಾವು ಬಳಸಬಹುದು. ಇದು ಮೂರನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ತಾವು ಈ ಕೀಟನಾಶಕಗಳನ್ನ ಅನಿವಾರ್ಯ ಇದ್ದಲ್ಲಿ ಬಳಸುವಂತ ಸಂದರ್ಭ ಬರ್ತದೆ. ಸೊ ಈ ಕೀಟನಾಶಕಗಳು ಯಾವಂದ್ರೆ ಥಯೋಮೆಥಾಕ್ಸಾಮ್ ಅಂತ ಆಕ್ಟ್ರಾ ಅಂತ ಕರಿತೀವಿ ನಾವು, ಆರು ಥಯೋಮೆಥಾಕ್ಸಾಮ್ ಅಂತ ಹೇಳ್ತೀವಿ. ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಹೆಸರು ಇಟ್ಟಿರ್ತಾರೆ. ಈ ಥಯೋಮೆಥಾಕ್ಸಾಮ್ ಅಂತಕ್ಕಂಥ ಔಷಧಿಯನ್ನ 0.2 gram ಅಂದ್ರೆ ಪ್ರತಿ 10 liter ನೀರಿಗೆ 2-2.5 gram ಅಷ್ಟು ಅದನ್ನ ಹಾಕ್ತಾರೆ. ಅಂದ್ರೆ 2-3 gram ಅಷ್ಟು ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಇದಲ್ದೇನೆ ಇನ್ನೊಂದು ಹೇಳ್ತೀವಿ ನೆಕ್ಸ್ಟ್, ಇದು ಅಲ್ದೇ ಡಿ ನೋಟಿಫಿರಾನ್ ಅಂತ ಬರ್ತದೆ, ಅದು ಕೂಡ 0.3 gram ಪ್ರತಿ ಲೀಟರ್ ಅಂದ್ರೆ 3 gram ಪ್ರತಿ 10 liter ನೀರಿಗೆ ಬಳಸುವಂತದ್ದು. ಇದ್ರ ಇನ್ನು ಇದೇ ರೀತಿಯಾಗಿ ಹೇಳಬೇಕಪ್ಪ ಅಂದ್ರೆ ಒಳ್ಳೆ ಒಂದು ಪ್ರಮುಖವಾದ ಕೀಟ ಫ್ಲೋನಿಕಮೈಡ್ ಅಂತ ಬರ್ತದೆ. ಇವೆಲ್ಲ ರಸ ಇರುವ ಕೀಟಗಳಿಗೆ ಫ್ಲೋನಿಕಮೈಡ್ ಅಂತಕ್ಕಂಥದ್ದು 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ರಸ ಇರುವ ಕೀಟಗಳು ಕಡಿಮೆ ಆಗ್ತವೆ. ಇದಲ್ಲ ನಿಮ್ಗೆ ಅಲ್ಲಿ ಕಾನ್ಫಿಡರ್ ಅಂತ ಬರ್ತದೆ, ಸೂಪರ್ ಕಾನ್ಫಿಡರ್ ಅಂತಕ್ಕಂಥ ಅದು ಕೂಡ 0.32 mg ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರ. ಇವೆಲ್ಲ ಹೇಳಿದೆ ಯಾಕಂತಂದ್ರೆ ತಮಗೆ ಒಂದಾ ಕೀಟನಾಶಕವನ್ನ ನಿರಂತರವಾಗಿ ಬಳಸದೇ ಇದರಿಂದ ಕೀಟದ ನಿರ್ವಹಣೆ ಸಾಮರ್ಥ್ಯ ಕಡಿಮೆ ಆಗ್ತದೆ. ಒಂದು ಎರಡನೇದು ಕೀಟಕ ಅದುಗಳಿಗೆ ನಿರೋಧಕ ಶಕ್ತಿ ಬೆಳೆಸುವಂತ ತಾಕತ್ ಬರ್ತದೆ. ಅದಕ್ಕೋಸ್ಕರ ತಾವು ಸಿಂಪರಣೆ ಮಾಡುವಾಗ ಒಂದು ಮಾಡಿದ ನಂತರ ಇನ್ನೊಂದನ್ನು ಬದಲಾಯಿಸಬೇಕು. ಇವೆಲ್ಲಾ ಕೀಟನಾಶಕಗಳ ಜೊತೆಗೆ ಪ್ರತಿಸರಿ ಮಾಡುವಾಗ ಬೇವುಜನ್ಯ ಕೀಟನಾಶಕ, ಈಗ ಬೇವಿನ ಕೀಟನಾಶಕ ಸಿಗುತ್ತಲ್ಲ, 3-5 mg ಪ್ರತಿ ಲೀಟರ್ ನೀರಿಗೆ ಇದ್ರ ಜೊತೆಗೆ ಮಿಶ್ರಣ ಮಾಡಿದ್ರೆ ಇನ್ನೂ ನಮ್ಮ ಕೀಟನಾಶಕದ ಒಂದು ಏನು ಸಾಮರ್ಥ್ಯನೂ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಒಂದು ನಿಯಂತ್ರಣ ಇದೆ ಅಲ್ಲ, ಅದರ ಒಂದು ಹತೋಟಿ ಏನಾದ ಸಾಕಷ್ಟು ಪ್ರಮಾಣದಲ್ಲಿ ಹತೋಟಿ ಆಗ್ತದೆ. ನಮಸ್ಕಾರ ಶಿವಾನಂದ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ ನಮಸ್ಕಾರ. ತಮ್ಮ ಹೆಸರು ಹೇಳಿ. ನಾನು ಸಿದ್ದರಾಮ್. ಸಿದ್ದರಾಮ್ ಪಾಟೀಲ್. ಯಾವ ಮಾತಾಡ್ತಿದ್ದೀರಿ ಸರ್? ಇಲ್ಲಿ ಜೋಗಿ ತಾಲೂಕು. ತಮ್ಮ ಪ್ರಶ್ನೆ ಹೇಳಿ ಸರ್. ಏನಿಲ್ಲ, ಇವಾಗ ತೊಗರಿ ತೊಗರಿಗೆಲ್ಲ ನೀರು ತುಂಬಿಸಿದೆ. ತೊಗರಿಗೆ ತೊಗರಿಗೆ ನೀರು ಇದು ಜಾಸ್ತಿ ಆಗಿಬಿಟ್ಟು ಸರ್. ಆಗಿಬಿಟ್ಟಿದೆ. ಅದಕ್ಕೆ ಏನು ತೊಗರಿಗೆ ನೀರು ಸ್ವಲ್ಪ ಮಳೆ ಹೆಚ್ಚಾಗ್ತಿರೋದ್ರಿಂದ ಹೊಲದಲ್ಲಿ ನೀರ್ ನಿಲ್ಲುವಂತ ಪ್ರಸಂಗ ಇರ್ತದಲ್ರಿ. ಈಗ ಸಾಮಾನ್ಯವಾಗಿ ತೊಗರಿ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದ ನೀರಿನಲ್ಲಿ ನಿಂತ್ಕೊಳ್ಳುವಂತ ಬೆಳೆ ಅಲ್ಲ. ಸೊ ಅದಕ್ಕೆ ಸಾಧ್ಯ ಆದಷ್ಟು ನೀರನ್ನ ಬಸಿದು ಹೋಗುವಂಗೆ ಮತ್ತೆ ಕಾಲುವೆಗಳನ್ನ ಅಥವಾ ಬದುಗಳನ್ನ ಏನಾದ್ರೂ ಸ್ವಲ್ಪ ಸೈಡ್ನಿಂದ ಏನಾದ್ರೂ ನೀರು ಹರಿದು ಹೋಗುವಂಗೆ ಒಂದು ಕ್ರಮ ಕೈಗೊಳ್ಳ್ರಿ. ಯಾಕಂದ್ರೆ ಈ ತಿಂಗಳು ಕೊನೆ ಆಗುವವರೆಗೂ ಇನ್ನೂ ಮಳೆಗಳು ಸಾಕಷ್ಟು ಬರ್ತಾ ಇದಾವೆ. ಆ ಕಾರಣದಿಂದ ಸ್ವಲ್ಪ ನೀರನ್ನ ಹರಿದು ಹೋಗುವಂಗೆ ಅಥವಾ ನಿಲ್ಲಲಾರದಂಗೆ ಹೊಲದಲ್ಲಿ ನಿಲ್ಲಲಾರದಂಗೆ ಒಂದು ಕ್ರಮ ತಗೊಳ್ಳಿ. ಎರಡನೇದೇನಪ್ಪಾ ಅಂತಂದ್ರೆ ಸ್ವಲ್ಪ ನೀರು ನಿಲ್ಲುವಂತ ಪ್ರದೇಶದಲ್ಲಿ ಈ ಫೈಟೋಪ್ತರ ಕಾಂಡ ಮಚ್ಚರೋಗು ಅನ್ನುವಂಥದ್ದು ಬಹಳ ಬರ್ತಿರ್ತದೆ. ಸೊ ಅದಕ್ಕೆ ನಮಗೆ ಮೆಟ್ಲಾಕ್ಸಿಲ್ ಅನ್ನುವಂತ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಅಥವಾ ಮೆಟ್ಲಾಕ್ಸಿಲ್ ಮತ್ತು ಮ್ಯಾಂಕೋಸಿವ್ ಎರಡೂ ಹೊಂದಿರುವಂತಹ ಶಿಲೀಂಧ್ರ ನಾಶಕ ಸಿಗ್ತದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ 1 liter ನೀರಿಗೆ 3 gram ಬೆರೆಸಿ ಗಿಡದ ತಳಗಡೆ ಕುತ್ತಿಗೆ ಭಾಗದಿಂದ ಹಿಡಿದು ಮೇಲ್ಭಾಗದವರೆಗೂ ಸರಿಯಾಗಿ ತೊಯ್ಯುವಂಗೆ ನೀವು ಸಿಂಪರಣೆ ಮಾಡಿದ್ರೆ ಈ ನೀರು ನಿಂತ್ಕೊಂಡಿರುವಂತಹ ಪ್ರದೇಶದಲ್ಲಿ ತೊಗರಿ ಏನಾದರೂ ಕಾಂಡದ ಮೇಲೆ ಬರತಕ್ಕಂತಹ ಮಚ್ಚ ರೋಗವನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲಾದ್ರೂ ಕಾಂಡಗಳು ಮುರ್ಕೊಂಡು ಬೀಳ್ತಾ ಇತ್ತು, 70-80% ದಷ್ಟು ಗಿಡಗಳು ಆ ರೀತಿಯಾಗಿ ಆಗಿದ್ದು ಅಂತಂದ್ರೆ ಅಂತ ಒಂದು ಜಾಗದಲ್ಲಿ ಎಲ್ಲೋ ಹೊಲದಲ್ಲಿ ಒಂದು ಮೂಲೆಯಲ್ಲೋ ಅಥವಾ ಒಂದು ಭಾಗದಲ್ಲಿ ಆ ತರ ಆಗಿರ್ತದೆ. ಸೊ ಅಂತ ಒಂದು ಸ್ಥಳಗಳಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ಒಂದು ಸಲಹೆ, ನಮ್ಮ ಒಂದು ವಿಚಾರ ಏನು ಅಂತಂದ್ರೆ ಈ ಹಿಂಗಾರಿನಲ್ಲಿ ಯಾವ್ದಾದ್ರು ಒಂದು ಸೂಕ್ತವಾದ ಬೆಳೆಯನ್ನ ಆ ಒಂದು ಸ್ವಲ್ಪ ಪ್ರದೇಶದಲ್ಲಿ ನೀವು ಇದು ಹೋಗಿರುವಂತ ತೊಗರಿ ತೆಗೆದು ಅಲ್ಲಿ ಹಿಂಗಾರಿ ಕಡ್ಲಿ ಜೋಳ ಕುಸುಬಿ ಯಾವ್ದಾದ್ರು ಒಂದು ಬೆಳೆಯನ್ನು ಮಾಡಿಕೊಂಡ್ರೆ ಅದು ನಿಮಗೆ ಆ ಭೂಮಿನ ಸರಿಯಾಗಿ ಉಪಯೋಗ ಬರ್ತದೆ ಮತ್ತೆ ಇಳುವರಿ ಎಲ್ಲೂ ಏನಪ್ಪಾ ಅಂತಂದ್ರೆ ಸ್ವಲ್ಪ ನಷ್ಟ ಆಗದಂಗೆ ನಿಮಗೆ ರಿಕವರಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ಧನ್ಯವಾದ ಪಾಟೀಲ್ ರೀ. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಹೇಳಿ, ತಮ್ಮ ಹೆಸರು ಹೇಳಿ. ವಸಂತ ರಾಯ್ ಮುದ್ದಡವಲ್ಲಿ. ವಸಂತ ರಾಯ್ ಅವರು ಪ್ರಶ್ನೆ ಹೇಳಿ. ನಮಸ್ಕಾರ. ನಮಸ್ಕಾರ ಹೇಳಿ, ಪ್ರಶ್ನೆ ಹೇಳಿ. ನಾವು ಈಗ ಒಂದ್ 1/2 ಎಕರೆ ಹೊಂದಾವ್ರಿ, ಬರೀ ಸ್ವಲ್ಪ ಆಗದ್ರಿ ತೊಗರಿ, ಅದಕ್ಕೆ ಏನ್ ಮಾಡೋದ್ರಿ ಸರ್? ಗೊಡ್ಡ ಆಗ್ಲಿಕ್ಕತ್ತದ್ರಿ? ಹೌದ್ರಿ ಸರ್. ತೊಗರಿ ಗೊಡ್ಡ ಆಗಲಿಕ್ಕೆ ಪ್ರಮುಖವಾದಂತದ್ದು ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಬರ್ತಕ್ಕಂತ ಒಂದು ನಂಜಾಣುವಿನ ರೋಗ. ಆ ನಂಜಾಣು ಏನೈತೆ ಅಂತಂದ್ರೆ ಕೀಟದ ಅಂದ್ರೆ ನಾವು ಏನು ಮೈಟ್ ನುಸಿ ಅಂತೀವಲ್ಲ, ಮೈಟ್ ನುಸಿ ಏನ್ ಮಾಡ್ತದೆ, ಆ ನಂಜಾಣುವನ್ನ ಬೇರೆ ಕಡೆಯಿಂದ ನಮ್ಮ ಒಂದು ಅಂದ್ರೆ ಆರೋಗ್ಯಯುತವಾದ ಬೆಳೆಗಳಿಗೆ ಅದು ಪ್ರಸಾರ ಮಾಡ್ತದ. ಸೊ ಇಲ್ಲಿ ಪ್ರಮುಖವಾಗಿ ತಾವು ಪ್ರತಿ ವರ್ಷ ಕಾಣಿಸ್ಕೊತದೆ ಇದನ್ನ ಗೊಡ್ರೋಗ ಅಲ್ಲಿ? ಹೌದ್ರಿ ಸರ್, ಪ್ರತಿ ವರ್ಷ. ಸುತ್ತಲೂ ಏನು ಬೆಳೆಗಳಿದಾವಲ್ಲಿ? ಅಲ್ಲ, ಏನಾದ್ರೂ ತೋಟಗಾರಿಕೆ ಬೆಳೆ, ಕಬ್ಬು ಇಂಥವ್ ಏನಾದ್ರು ಇದೆಯಾ? ಹಂಗೇನಿಲ್ಲ ನಿಮ್ಮಲ್ಲ. ಇದಕ್ಕೇನಂದ್ರೆ ಇದಕ್ಕೆ ಸೋರ್ಸ್ ಅಂತೀವಿ ನಾವು. ಈ ನಂಜಾಣುವಿನ ಒಂದು ಮೂಲ ಎಲ್ಲೆಲ್ಲಿ ಇದೆ ಅನ್ನೋದನ್ನು, ನಂಜಾಣು ಮೂಲ ಹೆಂಗಿರ್ತಪ್ಪ ಅಂದ್ರೆ ಹೋದರ್ಷ ಬಿತ್ತಿದ ತೊಗರಿ ಯಾರಾದ್ರೂ ಕಟಾವ್ ಮಾಡಿ ಹಾಗೇನೆ ಕುಳಿ ಬೆಳೆ ಆಗಿ ಬಿಟ್ಟಿದ್ರು, ಅಥವಾ ಎಲ್ಲಾದ್ರೂ ಬದುವಲ್ಲಿ ಇರ್ತಕ್ಕಂಥವು ತಾನಾಗಿ ನಾಟಿದಂತ ಬೆಳೆಗಳು ಇದ್ದು ಅಂತಂದ್ರೆ ಬಿತ್ತುವುದಕ್ಕಿಂತ ಮುಂಚಿತವಾಗಿ ಅವುಗಳು ಪ್ರಮುಖವಾದಂತಹ ಸೋರ್ಸ್ ಆಗ್ತವೆ. ಅಂದ್ರೆ ಅದಕ್ಕೆ ಅಲ್ಲಿಂದ ನಮಗೆ ರೋಗ ಬರ್ತದೆ, ಅದನ್ನ ನೋಡ್ಕೋಬೇಕು. ನಂತರ ಒಂದ್ ವೇಳೆ ಬರುವಂತ ಸಂದರ್ಭದಲ್ಲಿ ತಾವು ಯಾವಾಗ ಅಂದ್ರೆ ಇದೊಂದು 25-30 ಅಥವಾ ಒಂದು ಒಂದೂವರೆ ತಿಂಗಳು ಬೆಳೆದಾಗ ಗೊತ್ತಾಗ್ತದೆ ತಮ್ಗೆ ಈ ಮೈಟ್ ನುಸಿಯಿಂದ ಈ ಪ್ರಸಾರ ಇರ್ತದೆ. ಎಲೆಗಳೇನಾಗಿರ್ತವೆ ಅಂದ್ರೆ ಸ್ವಲ್ಪ ನೀವು ಮುಟ್ಟು ನೋಡಿದ್ರೆ ಸ್ವಲ್ಪ ರಫ್ ಆಗಿ ಅನಿಸ್ತವೆ ಸಾಮಾನ್ಯ ಎಲೆಗಳಿಗಿಂತ, ಮತ್ತು ಅಲ್ಲೇ ಒಂದು ಹಳದಿ ಹಸಿರು ಮಿಶ್ರಿತ ಬಣ್ಣ ಕಾಣಿಸ್ಕೋತು. ಇದ್ರ ಮೇಲೆ ನಾವೇನು ಇದು ಇದೆ ಅಂದ ಅಂತ ಗಿಡಗಳನ್ನ ಅಲ್ಲೊಂದು ಇಲ್ಲೊಂದು ಇದ್ದವನು ಮೊದಲು ಕಿತ್ತಬೇಕು. ಕಿತ್ತಿ ಅವನ ಸುಡಬೇಕು ಅಥವಾ ಎಲ್ಲರೂ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಬೇಕು. ಅದಾದ ನಂತರ ನಮಗೆ ಒಂದು ನುಸಿ ನಾಶಕ ಏನು ನುಸಿ ಪ್ರಸಾರ ಮಾಡ್ತಲ್ಲ ಆ ನುಸಿ ನಾಶಕವನ್ನ 2 ಬಾರಿ 15 ದಿವಸಕ್ಕೊಂದ್ಸರಿ 2 ಬಾರಿ ಸಿಂಪಡಣೆ ಮಾಡಬೇಕು. ಈ ನುಸಿ ನಾಶಕ ಅಂದ್ರೆ ಸ್ಪೆರಿಮೈಸಿಪೆನ್ ಅಂತೀವಿ. ಅದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅದು ಅಲ್ದನೆ ಅದು ಇರ್ಲಿಲ್ಲಪ್ಪ ತಮಗೆ ಪಾಸ್ ಮೈಟ್ ಅಂತ ಸಿಗ್ತದೆ, ಹೂ ಮೈಟ್ ಅಂತ ಸಿಗ್ತದೆ, ಅಥವಾ ಪ್ರಾಪರ್ ಗೈಟ್ ಅಂತ ಸಿಗ್ತದೆ, ಈ ಮೂರರಲ್ಲಿ ಯಾವ್ದಾದ್ರು ಒಂದು 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವೇನಿಗೆ 50-60 ದಿವಸ ಬೆಳೆಯಿದ್ದಾಗನೆ ಗುರುತಿಸಿಕೊಂಡು ಆ ಬಂದಂತ ಒಂದು ಗೊಡ್ಡ ರೋಗ ಇದ್ದಲ್ಲಿ ಅದನ್ನ ಅಲ್ಲೆಲ್ಲೇ ಒಂದೊಂದು ಗಿಡಗಳು ಬಂದಿರುತ್ತೆ, ಮೊದಲು ನಾವು ಬಿಟ್ಟಿವೆ ಅಂತಂದ್ರೆ ಹೊಲ ತುಂಬಾ ಪ್ರಸಾರ ಆಗ್ತದೆ. ಅದನ್ನ ಒಂದೊಂದು ಬಂದಾಗನೆ ಕಿತ್ತಿ ಈ ಒಂದು ಮೈಟ್ ನುಸಿ ಅಥವಾ ಈ ನುಸಿ ನಾಶಕಗಳನ್ನ ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ನಾವು ಅಲ್ಲಿಗೆ ಅದನ್ನ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಇಟ್ಕೋಬಹುದು. ಇಲ್ಲ ಇಲ್ಲ, ತಿಪ್ಪಿ ಗೊಬ್ಬರಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಅದು ಯಾವ್ದೇ ಬೆಳೆ. ಇದಕ್ಕೇನದ ರೋಗಾಣು ಎಲ್ಲಿ ಇರ್ತದೆ, ಈಗೇನಾದ್ರು ನಾವು ಮಲೇರಿಯಾ ಬರ್ತಾ ಅಥವಾ ಬೇರೆ ಡೆಂಗು ಬರ್ತದೆ, ಚಿಕ್ಕ ಇನ್ನೊಬ್ಬರಿಗೆ ರೋಗ ಬಂದಿತ್ತಂದ್ರೆ ಅವ್ರಲಿಂದ ಸೊಳ್ಳೆಗಳ ಮುಖಾಂತರ ಹೆಂಗ್ ನಮ್ಗೆ ರೋಗ ಬರ್ತದ? ಇದು ಇದೇ ತರಾನೇ ಈ ಒಂದು ನಂಜಾಣು ರೋಗ ಕೂಡ ಆ ಒಂದು ಏನ ರೋಗ ಪೀಡಿತ ಗಿಡದಿಂದ ಆರೋಗ್ಯ ಗಿಡಕ್ಕೆ ಅದು ಬಂದು ಕುಂತಂತಾರೆ, ಅಲ್ಲಿ ಆ ರೋಗ ಪ್ರಸಾರ ಆಗಿ ಬೆಳೆಗಳಿಗೆ ಬರ್ತದೆ. ಅದಕ್ಕೆ ಆ ಪ್ರಸಾರ ಮಾಡತಕ್ಕಂತ ಕೀಟದ ನಿರ್ವಹಣೆ ಫಸ್ಟ್ ಆಗಬೇಕು, ಅದ ನಂತರ ಒಂದು ರೋಗ ಪೀಡಿತ ಗಿಡಗಳನ್ನು ಕಿತ್ತಿ ನಾವು ಕೀಟ ನಿರ್ವಹಣೆ ಮಾಡಿದ್ರೆ ಪ್ರಸಾರ ಕಡಿಮೆ ಆಗ್ತದೆ. ಇದು ಇವತ್ತಿನ ನಿಮ್ಗೆ ಏನಪ್ಪಾ ಅಂದ್ರೆ ಈ ಗೊಡ್ಡ ರೋಗ ನಿರ್ವಹಣೆಗೆ ಒಂದು. ಅದಲ್ಲದೆ ನಾನು ಈಗಾಗಲೇ ಹೇಳಿದೆ ತಮಗೆ ಅಲ್ಲೇ ಇಲ್ಲ ಸುತ್ತಲೂ ಯಾರಂತವು ತಾನಾಗಿ ನಾಟಿದಂತ ಗಿಡಗಳು ಬಿತ್ತುವಕ್ಕಿಂತ ಮುಂಚಿತವಾಗಿ ಇವುಗಳೆಲ್ಲ ಸ್ವಚ್ಛತವಾಗಿ ಇಟ್ಕೊಂಡಿದ್ವಿ, ಬದುಗಳಲ್ಲೂ ಕೂಡ ಸ್ವಚ್ಛವಾಗಿತ್ತು ಅಂತಂದ್ರೆ ಆ ಮತ್ತು ಇವೆಲ್ಲದೆ ಯಾರಾದ್ರೂ ರೈತರು ಇದ್ರ ಬಗ್ಗೆ ದೊಡ್ಡ ಒಂದು ಕಥೆನೇ ಇದೆ. ಬಹಳಷ್ಟು ಕಡೆ ಏನಂದ್ರ ಈಗ ನಾವು ಭೂ ಜಮೀನನ್ನ ಬೇರೆಯವರಿಗೆ ಈಗ ಫ್ಯಾಕ್ಟರಿಗಳಿಗೆ ಮಾರಿರುತ್ತೆ, ಆ ವರ್ಷ ಯಾರು ರೈತರು ಅಲ್ಲಿ ಸುತ್ತ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲಿ ರೈತರು ಮೊದಲಿನ ತೊಗರಿ ಬೆಳೆದು ನಾಟ್ಕೊಂಡ್ಬಿಟ್ಟಿರ್ತಾವ, ಅದರಿಂದ ಏನಾಗ್ತದೆ ಸಾಕಷ್ಟು ಆ ಒಂದು ಸೋರ್ಸ್ ಅಲ್ಲಿಗೆ ಏನಾದ್ರೂ ನಂಜಾಣುವಿನ ಒಂದು ಮೂಲ ಅಲ್ಲಿ ಸಿಗ್ತದೆ, ಅಲ್ಲಿಂದ ಪ್ರಸಾರ ಆಗ್ತದೆ. ಹೆಂಗ್ ಪ್ರಸಾರ ಆಗುತ್ತಪ್ಪ ಅಂದ್ರೆ ಗಾಳಿಯ ಮುಖಾಂತರ, ಗಾಳಿ ಯಾವ ದಿಕ್ಕಿನಲ್ಲಿದೆ ಮೇಲ್ಗಡೆ ನಿಮ್ ಹೊಲದ ಮೇಲ್ಗಡೆ ಆದ್ರದ ಒಂದು ಸೋರ್ಸ್ ಅಥವಾ ಒಂದು ಮೂಲ ಇತ್ತಂದ್ರೆ ನಿಮ್ ಹೊಲಕ್ಕೆ ಅಲ್ಲಿಂದ ಆ ಗಾಳಿ ದಿಕ್ಕಿನಲ್ಲಿ ಪ್ರಸಾರ ಆಗ್ತದೆ. ಯಾಕಂದ್ರೆ ಉಸಿ ಅದಕ್ಕೆ ಯಾವ್ದೇ ರೆಕ್ಕೆ ಇರೋದಿಲ್ಲ, ಆ ಗಾಳಿ ಮುಖಾಂತರ ಅದು ಆರುತ್ತೆ, ಹಂಗಾಗಿ ನಿಮ್ಗೆ ಬರುವಂತ ಸಾಧ್ಯತೆ. ಇವುಗಳನ್ನ ಪರಿಗಣನೆ ಮಾಡಿಕೊಂಡು ಬರುವಾಗನೇ ನೀವು ಮುಂಚಿತವಾಗಿನೆ ಅಲ್ಲೊಂದು ಇಲ್ಲೊಂದು ಕಂಡಾಗನೆ ನೀವು ಈ ಕ್ರಮವನ್ನು ಕೈಕೊಂಡ್ರೆ ಮಾತ್ರ ಸಾಧ್ಯ ಅದ. ನೀವು ಒಂದ್ ವೇಳೆ ಎಲ್ಲ ಆದ್ಮೇಲೆ ಹೂ ಕಾಯಿ ಮಗ್ಗೆ ಆಗುವಾಗ ನೀವು ಏನಾರು ಅದ್ರ ಬಗ್ಗೆ ವೀಕ್ಷಣೆ ಮಾಡಕ್ ಹೋಗಿ ಅವಾಗ ನೀವೇನ ಏನೇ ಪ್ರಯತ್ನ ಮಾಡಿದ್ರು ಕೂಡ ಆ ಗೊಡ್ಡ ರೋಗ ನಿಯಂತ್ರಣ ಸ್ವಲ್ಪ ಕಷ್ಟಕರ ಆಗ್ತದೆ. ಹೇಳಿ. ಒಂದು ಎರಡು ಗಿಡಗಳು ಇದ್ವು ಅಂತಂದ್ರೆ ಕಿತ್ತಾಕಿ ಸುಮಾರು ಮತ್ತೆ ಹೊಲಕ್ಕೆ ಹೊಲಾನೇ ಗೊಡ್ಡಾಗಿತ್ತು ಅಂತಂತಂದ್ರೆ ಮತ್ತಲ್ಲಿ ನಮಗೆ ಯಾವುದೇ ರೀತಿಯಾದ ಬೆಳೆ ಉಳಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ. ಆಮೇಲೆ ಇನ್ನೊಂದು ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಈಗ ಸರ್ ಅವರು ರಾಜಪ್ ಸರ್ ಅವರು ಹೇಳಿದಾಗೆ ಈ ಗೊಡ್ಡ ರೋಗದ ನಿರ್ವಹಣೆಗೆ ಕೀಟಗಳ ನಿಯಂತ್ರಣ ಬಹಳ ಮುಖ್ಯ, ಅದರಲ್ಲಿ ಮೈಟ್ ನುಸಿ ಅವ್ರ ಸರ್ ಹೇಳದಂಗೆನೆ. ಎರಡನೇದಾಗಿ ಏನಪ್ಪ ಅಂದ್ರೆ ಯಾರು ಬೆಳೆಗಳು ಇನ್ನೂ ಚೆನ್ನಾಗಿದ್ದಾವೆ ಗೊಡ್ಡ ಬಂದಿಲ್ಲ ಅಥವಾ ಆ ರೋಗ ಕಾಣ್ತಾ ಇಲ್ಲ ಅನ್ನುವಂಥವ್ರು ನೀವು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳು ಏನಾದ್ರೂ ಸಿಂಪಡಣೆ ಮಾಡ್ತಿದ್ರೆ ಅಂತಂದ್ರೆ ಸರ್ ಗಂಧಕದ ಪುಡಿಯನ್ನ 3 ಗ್ರಾಂ ಪ್ರತಿ ಲೀಟರ್ ಅದನ್ನ ಪ್ರಿವೆಂಟಿವ್ ಮೆಜರ್ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನಪ್ಪಾ ಅಂತಂದ್ರೆ ನೀವು ಅದನ್ನ ಬಳಸಿ ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಗೊಡ್ಡ ರೋಗ ನಮಗೆ ತೊಗರಿ ಬೆಳೆಗೆ ಬರಲಾರ್ದಂಗಿನ ಅಥವಾ ಬಾರದಂತೇನೆ ನಮಗೆ ಮುನ್ನೆಚ್ಚರಿಕೆ ತಗೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಸುಮಾರು ಬೆಳೆಗಳಲ್ಲಿ ರೈತರು ತೊಗರಿಯಲ್ಲಿ ಏನಪ್ಪಾ ಅಂದ್ರೆ ಆಳಂದು ಮತ್ತೆ ಚಿಂಚೋಳಿ ಚಿತ್ತಾಪುರ ಇಲ್ಲಿ ಕಬ್ಬು ಮತ್ತೆ ಬೇರೆ ಬೆಳೆಗಳನ್ನು ಸುತ್ತಮುತ್ತ ನೀರಾವರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಂತ ಒಂದು ಪ್ರದೇಶದಲ್ಲಿರುವಂತಹ ರೈತರು ಈ ಗೊಡ್ಡ ರೋಗದ ಬಾಧೆ ಬಗ್ಗೆ ಹೆಚ್ಚಿನ ಒಂದು ಕಂಪ್ಲೇಂಟ್ಸ್ ಗಳನ್ನ ಈಗ ನಮಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಬಹುದು, ರೈತ ಸಂಪರ್ಕ ಕೇಂದ್ರಕ್ಕಾಗಬಹುದು, ಮತ್ತೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಗೊಡ್ಡ ರೋಗ ಆಗ್ತಾ ಇದೆ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈ ನೀರಿನಲ್ಲಿ ಕರಗುವಂತಹ ಗಂಧಕವನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪಡಣೆ ಮಾಡಿಕೊಂಡ್ರೆ ಬಹಳ ಸೂಕ್ತ ಆಗಿರ್ತದೆ ಅಂತ ನಾವು ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಮಸ್ಕಾರ. ನಮಸ್ಕಾರ ವಸಂತ ರಾಯ್ ಅವರು. ನಮಸ್ಕಾರ. ಈಗಾಗಲೇ ನಾವು ಏನು ಈ ಮಳೆ ಏನೋ ಕಾಲಿದೆ, ಮಳೆ ಜಾಸ್ತಿ ಬರ್ತಾ ಇದೆ. ಈ ವರ್ಷ ವರ್ಷ ನೋಡ್ತಾ ಇದೀವಿ, ಪ್ರತಿ ವರ್ಷನೂ ನಮ್ಗೆ ಈ ತೊಗರಿ ಬೆಳೆಯಲ್ಲಿ ಮಳೆ ಜಾಸ್ತಿ ಬಂದು ನೀರು ನಿಂತು ಹಾಳಾಗುವಂತ ಪ್ರಮಾಣ ಜಾಸ್ತಿ ಆಗ್ತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಜೆಷನ್ ಮಾಡಿರ್ಬೋದು ಅಥವಾ ರೈತರು ಕೂಡ ತಮ್ಮಷ್ಟಕ್ಕೆ ತಾವು ಎಲ್ಲಾರು ಏನು ಕೂಡ್ಕೊಂಡ್ಬಿಟ್ಟು ಒಂದು ತಂತ್ರಜ್ಞಾನವನ್ನ ಕೂಡ ತಂದಿದ್ದಾರೆ. ಏನಪ್ಪ ಬದುಗಳನ್ನ ಮಾಡುದು ಅಂದ್ರೆ ರಿಜ್ಜಸ್ ಅಂಡ್ ಫೋರೋಸ್ ಅಂತೀವಿ, ಈ ಒಂದು ಬೋಧಗಳನ್ನ ಮಾಡಿ ಬೋಧಲ್ಲಿ ಬಿತ್ತುವಂತ ಕ್ರಮವನ್ನ ಆಗಿದೆ. ಈ ಟ್ರ್ಯಾಕ್ಟರ್ ತನ್ನಿಂದ ತಾನೇ ಬೋಧ ಮಾಡುತ್ತೆ, ತಾನೇ ಬಿತ್ತದು. ಆ ಕ್ರಮದಿಂದ ಮಾಡಿದವರು ಈ ವರ್ಷ ಅವ್ರ ಬೆಳೆಗಳು ಬಹಳ ಚೆನ್ನಾಗಿದ್ದಾವೆ ಮತ್ತು ಹೋದರ್ಷ ಕೂಡ ಅವ್ರಿಗೇನಾಗಿದೆ ಒಂದು ಒಳ್ಳೆಯ ಒಂದು ಇಳುವರಿ ಬಂದಿದೆ, ಉತ್ತಮವಾದಂತಹ ಫಲಿತಾಂಶ ಬಂದಿದೆ. ಅದನ್ನ ನೋಡಿಕೊಂಡು ಮೊದಲು ಒಂದು ಸ್ವಲ್ಪ ಸ್ವಲ್ಪ ಊರಾಗ ಒಂದು ಎರಡು ಹೊಲ ಮಾಡಿದವರು ಈಗ ಊರಿಗೂರೇ ಕೆಲವೊಂದು ಹಳ್ಳಿಗಳಲ್ಲಿ ಮಾಡುವಂತ ಒಂದು ಪ್ರಯತ್ನ ನಡೆದಿದೆ. ಅಂತ ಒಂದು ಯಾಕಂದ್ರೆ ಈ ಮಳೆ ಈ ವರ್ಷದಿಂದ ವರ್ಷಕ್ಕೆ ನಾವು ಯಾವುದೇ ಒಂದು ಪ್ರಿಡಿಕ್ಷನ್ ಮಾಡಿ ಇಷ್ಟ ಬರ್ತದಂತ ನಿಖರವಾಗಿ ಹೇಳುವಂತಹ ಸಂದರ್ಭ ಇಲ್ಲ. ಏನು ಹೆಂಗಿದೆ ಅಂದ್ರೆ ನಾವು ಮಳೆಯ ಪ್ರಿಡಿಕ್ಷನ್ ಒಂದು ವಾರ 10-15 ದಿವಸ ಇದನ್ನು ಮುಂದಿನ ದಿನ ಬರ್ತದೆ ಅಂತ ಹೇಳ್ಬೋದು, ಹೊತ್ತು ಒಂದು ವರ್ಷದಲ್ಲಿ ಇಷ್ಟು ದಿವಸದಾಗ ಇಷ್ಟು ಮಳೆ ಬರ್ತಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣದಿಂದ ನಾವೇನಾಗ್ಕತ್ತಂದ್ರೆ ಇದನ್ನ ನಾವು ಈಗ ಆದಷ್ಟು ತೊಗರಿಗೆ ನಮ್ಮದೇ ಒಂದು ದಿನದ ದಿನ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಅಂತದೊಂದು ಏನಂದ್ರೆ ಬೋಧು ಮತ್ತು ಬೋಧ ಮಾಡುವ ಪದ್ಧತಿ ಮತ್ತು ಅದರಲ್ಲಿ ಬಿತ್ತುವಂತದ್ದು ಈ ಕೂರಿಗೆ ಬಂದ್ಬಿಟ್ಟ ಟ್ರ್ಯಾಕ್ಟರ್ ಇದು ಅಂತವನ್ನ ಬಳಸಿಕೊಂಡು ರೈತರು ಮಾಡಿದಲ್ಲಿ ಈ ನೀರು ಕೂಡ ಬಸ್ತ ಹೋಗ್ತದೆ, ಹೆಚ್ಚಿಗೆ ಮಳೆ ಬಂದಾಗ ಬೆಳೆ ಕೂಡ ಸಂರಕ್ಷಣೆ ಆಗ್ತದೆ. ನಿಜವಾಗ್ಲಿ ಈ ಬೋಧಗಳನ್ನು ಮಾಡೋದ್ರಿಂದ ಸರ್ ಫೈಟೋಪ್ತರ ಕಾಂಡ ಮಚ್ಚು ರೋಗನೂ ಸಹ ನಮಗೆ ರೈತರು ತೊಗರಿಯಲ್ಲಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಹೆಚ್ಚಿನ ಬಿದ್ದ ನೀರೇನಪ್ಪಾ ಅಂತಾರೆ ಎರಡು ಬೋಧಗಳ ಮಧ್ಯದಲ್ಲಿ ಸರಾಗವಾಗಿ ಹರಿದು ಹೋಗ್ಲಿಕ್ಕೂ ಸಹ ಒಳ್ಳೆಯ ಅವಕಾಶ ಇರ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಕೊನೆಯ ಹಂತದಲ್ಲಿ ಏನು ಕಾಳು ಕಟ್ಟುವ ಅಂತ ಇರ್ತದೆ ತೊಗರಿಯಲ್ಲಿ, ಅವಾಗಲೂ ಸಹ ಕೆಲವೊಂದ್ಸಾರಿ ನಮಗೆ ಈ ದೀಪಾವಳಿ ನಂತರ ಮಳೆಯ ಒಂದು ಪ್ರಮಾಣ ಕಡಿಮೆ ಇತ್ತು ಅಂತಂದ್ರೆ ಈ ಬೋಧಗಳ ಮಧ್ಯದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿದ್ದರೂ ಸಹ ಬಿದ್ದಿರುವಂತಹ ಮಳೆ ನೀರು ಅಲ್ಲಿನೇ ಏನಪ್ಪಾ ಅಂತಂದ್ರೆ ಇಂಗಿ ಭೂಮಿಗೆ ಸೇರೋದ್ರಿಂದ ನಮಗೆ ಕಾಳು ಕಟ್ಟುವ ಹಂತದಲ್ಲಿ ಯಾವುದೇ ರೀತಿಯಾದ ತೇವಾಂಶದ ಕೊರತೆನೂ ಸಹ ಉಂಟಾಗುವುದಿಲ್ಲ. ಸೊ ಒಟ್ಟಾರೆ ರೈತರಿಗೆ ಏನಪ್ಪಾ ಅಂದ್ರೆ ಇನ್ನೂ ಸಹ ಈಗ ಹೂವಾಡುವ ಹಂತ ತಲುಪುವಂತಹ ಒಂದು ತೊಗರಿ ಸಂದರ್ಭ ಸನ್ನಿವೇಶದಲ್ಲಿ ಎಲ್ಲಿ ನಿಮಗೆ ಕಸಗಳನ್ನ ಅಥವಾ ಕಳೆಗಳನ್ನ ನಿಯಂತ್ರಣ ಮಾಡುವಂತ ಒಂದು ಕೆಲಸ ಇರ್ತದೆ ಆ ಒಂದು ಸಂದರ್ಭದಲ್ಲಿ ಎಡಿ ಹೊಡೆಯುವಂತಹ ಕಾರ್ಯಕ್ರಮದೊಳಗೆ ಏನಪ್ಪಾ ಅಂತಂದ್ರೆ ನೀವು ಆ ತೊಗರಿ ಸಾಲಿನ ಒಂದು ಕುತ್ತಿಗೆ ಭಾಗದಲ್ಲಿ ಏನಪ್ಪಾ ಅಂದ್ರೆ ಮಣ್ಣುಗಳನ್ನ ಇರಿಸೋದು ಅಥವಾ ಬೋಧಿ ಇರಿಸೋದನ್ನ ಈಗಲೂ ಸಹ ನೀವು ಕುಂಟೆಯಿಂದ ಬೋಧಿ ಇರಿಸಿದ್ರಿ ಅಂತಂದ್ರೆ ಒಂದು ಸ್ವಲ್ಪ ಒಳ್ಳೆ ರೀತಿಯಾದ ಯಾವುದೇ ರೀತಿಯಾದ ಕಾಂಡ ಕೊಳೆ ಆಗಲಿ ಅಥವಾ ಈ ಹೆಚ್ಚಿನ ನೀರಿನಿಂದ ಆಗುವಂತಹ ಪೈಟೋತ್ತರ ಕಾಂಡ ಮಚ್ಚು ರೋಗ ಆಗಬಹುದು ಅಥವಾ ತೇವಾಂಶದ ಕೊರತೆಯಿಂದ ಆಗುವಂತಹ ಈ ಕಾಂಡ ಕೊಳೆ ರೋಗ ಆಗಬಹುದು ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಕ್ರಮ ಅಂತ ನಾವು ಇಲ್ಲಿ ಹೇಳಬಹುದು. ಮುಂದುವರೆದಾಗ ಇದೇ ರೀತಿಯಾಗಿ ಈಗೇನಪ್ಪ ಅಂದ್ರೆ ನಾವು ಅಂತರ್ಬೇಸಾಯ ಅನ್ನೋದು ಬಹಳ ಪ್ರಮುಖವಾದಂತದ್ದು. ಯಾವಾಗ ಯಾವಾಗ ನಮ್ಗೆ ಅವಕಾಶ ಸಿಗ್ತದ ಅವಾಗ ನಾವು ಹೊಲದಲ್ಲಿ ಅಂತರ್ಬೇಸಾಯ ಮಾಡೋದ್ರಿಂದ ಒಂದು ತೇವಾಂಶ ಮುಂದಿನ ದಿನಗಳಲ್ಲಿ ಏನಂತ ನಾವು ಈಗ ಇಷ್ಟು ದಿವಸ ಮಳೆ ಆಗಿದೆ ನಾವು ಒಟ್ಟ ಹೊಲದಾಗ ಎಂಟ್ರಿನ ಆಗಿಲ್ಲ ಅಂತ ತಿಳ್ಕೊಡ್ರಿ, ಮುಂದೆಲ್ಲ ಇದೆಲ್ಲ ಸಾಯಿಲ್ ಕಾಂಪ್ಯಾಕ್ಟ್ ಆಗ್ತದೆ, ಮಣ್ಣು ಗಟ್ಟಿ ಆಗ್ತದೆ. ಗಟ್ಟಿಯಾಗಿ ಈಗ ಮುಂದೆ ಒಮ್ಮೆ ಈ ಸೆಪ್ಟೆಂಬರ್ ನಂತರ ಮಳೆ ಆಲ್ ಆಫ್ ಸಡನ್ ಬರೋದಿಲ್ಲ. ಅವಾಗ ಏನತ್ತೆ ಈ ಗಟ್ಟಿಯಾಗಿರ್ತಕ್ಕಂಥ ಮಣ್ಣು ಬಿಸಿಲಿಗೆ ಇಮಿಡಿಯೇಟ್ ಆಗಿ ಈ ಮೂಡು ಗಾಳಿ ಬೀಸುವ ಸಂದರ್ಭದಲ್ಲಿ ಕ್ರ್ಯಾಕ್ ಬಿಡ್ತದೆ, ನಾವು ಎರಿಬಿಡಿ ಸಿಡದೆ ಅಂತೀವಿ. ಆ ಜಾಸ್ತಿ ಜಾಸ್ತಿ ಎರಿಬಿಡಿಗಳು ಅಂತ ಒಂದು ಯಾವೆಲ್ಲ ಎಡೆಕುಂಟಿ ಹೊಡೆದಿಲ್ಲ ಮಣ್ಣು ಮೆತ್ತಗೆ ಮಾಡಿಲ್ಲ ಅಲ್ಲಿ ಎರಿಬಿಡಿ ಸೆಳೆಯುವಂತ ಸಂದರ್ಭ ಬಹಳಷ್ಟು ಇರ್ತದೆ. ಆ ಎರಿಬಿಡಿ ಸೆಳೆದಾಗ ಸುತ್ತಲೂ ಇರತಕ್ಕಂಥ ಬೇರು ಕಟ್ಟಾಗಿ ಕೂಡ ನಮ್ಮ ಒಂದು ಡ್ರೈ ರೂಟ್ ರಾಟ್ ಅಂತಕ್ಕಂಥ ರೋಗ ಬಂದ್ಬಿಟ್ಟು ಅಲ್ಲಿ ಕೂಡ ಸಾಕಷ್ಟು ಗಿಡಗಳು ಒಣಗುವಂತ ಸಂದರ್ಭ ಬರ್ತದೆ. ಇದ್ರ ಬಗ್ಗೆ ನಮ್ಮ ಕೆಂಗಳ ಅವರು ಇನ್ನೊಂದಿಷ್ಟು ಹೆಚ್ಚಿಗೆ ಹೇಳ್ತಾರೆ. ಈಗ ಸರ್ ಅವರು ಹೇಳಿದಾಗೇನೆ ನಮಗೆ ಸಾಮಾನ್ಯವಾಗಿ ಹೂವಾಡುವ ಹಂತದ ನಂತರ ತೊಗರಿಯಲ್ಲಿ ಏನಪ್ಪಾ ಅಂದ್ರೆ ಒಂದ್ಸಾರಿ ಹೂ ಬಿಡ್ಲಿಕ್ಕೆ ಶುರು ಆಯಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಒಂದು ತೇವಾಂಶದ ಕೊರತೆ ಉಂಟಾಯಿತು ಅಥವಾ ಭೂಮಿಯಲ್ಲಿ ಬಿರುಕುಗಳು ಕಂಡು ಬಂತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಬುಡಕೊಳೆ ರೋಗ ಅಥವಾ ಒಣ ಬೇರುಕೊಳೆ ರೋಗದ ಏನು ಶಿಲೀಂಧ್ರಗಳು ಇರ್ತವೆ ರೋಗ ಹರಡುವಂತಹ ಶಿಲೀಂಧ್ರಗಳು ಅವು ಆಗ್ಲೇನೆ ಬಾಧೆಯನ್ನು ಉಂಟು ಮಾಡಿರ್ತವೆ. ಆದ್ರೆ ಅವುಗಳ ಲಕ್ಷಣ ತೊಗರಿಯಲ್ಲಿ ಯಾವಾಗ ಕಂಡು ಬರ್ತದೆ ಅಂದ್ರೆ, ಒಂದ್ ಸಾರ್ತಿ ನಮಗೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಸ್ಟಾರ್ಟ್ ಆಯ್ತು ಅಥವಾ ತೇವಾಂಶದ ಪ್ರಮಾಣ ಕಡಿಮೆ ಆಯ್ತು ಅಂತಂದ್ರೆ, ಕ್ರಮೇಣವಾಗಿ ಏನಪ್ಪಾ ಅಂತಂದ್ರೆ ಗಿಡದ ತಪ್ಪಲುಗಳು ಸ್ವಲ್ಪ ಹಸಿರಿರೋದು ಬಾಡದಂಗೆ ಕಾಣ್ತವೆ. ಮುಂದಿನ ದಿನಗಳಲ್ಲಿ ಈ ಒಣ ಹುಲ್ಲಿನ ತರ ಕಾಣ್ಕೊಂತ ನಂತರ ಇಡೀ ಗಿಡನೇ ಏನಪ್ಪಾ ಅಂತಂದ್ರೆ ಬಾಡದಂಗೆ ಆಗಿ ಈ ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಒಣ ಬುಡಕೊಳೆ ರೋಗ ಬರಲಿಕ್ಕೆ ಕಾರಣ ಆಗ್ತದೆ. ಒಂದು ಬಾರಿ ಈ ರೋಗದ ಲಕ್ಷಣಗಳು ಕಾಣಲಿಕ್ಕೆ ಶುರು ಆಯ್ತು ಅಂತಂದ್ರೆ, ಯಾವುದೇ ಹಂತದಲ್ಲಿ ನಾವು ಆ ರೋಗದ ಬಾಧಿತ ಗಿಡಗಳನ್ನ ಮತ್ತೆ ಬದುಕಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಮೊದಲು ಒಂದು ವಿನಂತಿ, ಎಲ್ಲೆಲ್ಲಿ ರೈತರು ತೊಗರಿ ಬೆಳೆಗಳನ್ನ ಹೋದ ವರ್ಷದಲ್ಲಿ ತಮ್ಮ ಹೊಲದಲ್ಲಿ ಈ ತೊಗರಿಯಲ್ಲಿ ನೆಟೆ ಹೋಗುವುದನ್ನು ನೀವೇನಾದರೂ ಗಮನಿಸಿದ್ರಿ, ಬಹಳ ಬೆಳೆಯಲ್ಲಿ ನೆಟೆ ಹೋಗಿತ್ತು ಅಂತಂತಂದ್ರೆ, ಇವತ್ತು ಇನ್ನೂ ಬೆಳೆಯಲ್ಲೇನಪ್ಪಾ ಅಂತಂದ್ರೆ ಹೂವಾಡುವ ಹಂತದಲ್ಲಿದೆ. ಸೊ ಒಂದ್ ಸಾರ್ತಿ ನಿಮ್ಗೆ ಏನಾದರೂ ಸಾಧ್ಯತೆ ಇತ್ತು ಅಂತಂದ್ರೆ ಈ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ನಾಶಕದಿಂದ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ನೀವು ಬುಡಗಳಿಗೆ ತೋರಿಸೋದು ಅಥವಾ ಬೇರುಗಳಿಗೆ ಉಪಚಾರ ಮಾಡಿದ್ರೆ ಬಹಳ ಸೂಕ್ತ. ಈಗಾಗಲೇ ಕಳೆದ ಒಂದು ತಿಂಗಳಿಂದ ಸತತವಾಗಿ ಮಳೆನೂ ಕೂಡ ಬರ್ತಾ ಇದೆ. ಈಗ ಮತ್ತೆ ಈ ನಿನ್ನೆ ಮತ್ತೆ ಇವತ್ತಿನ 2 ದಿನಗಳಲ್ಲೂ ಸಹ ಮತ್ತೆ ಮಳೆಯಾಗಿದೆ. ಈ ಮಳೆಯಾಗಿದ 3-4 ದಿನಗಳ ನಂತರ ಇನ್ನೂ ಮಣ್ಣು ಹಸಿಯಾಗಿರುವ ಒಂದು ಹಂತದಲ್ಲಿನೇ ನೀವು ಗಿಡದ ಬೇರುಗಳಿಗೆ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮಾ ಮತ್ತೆ ಅದರ ಜೊತೆಗೆ ಸುಡೋಮೋನಾಸ್ ಅನ್ನುವಂತಹ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬುಡಗಳಿಗೆ ಉಪಚಾರ ಮಾಡೋದ್ರಿಂದ ನೀವು ಬೆಳೆಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಿಗ್ತದೆ. ಈ ಎರಡೂ ಜೈವಿಕ ಶಿಲೀಂಧ್ರ ನಾಶಕಗಳು ನಮ್ಮಲ್ಲಿ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಮತ್ತೆ ಕೃಷಿ ಇಲಾಖೆಯಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ರೈತರಿಗೆ ಸಿಗ್ತವೆ. ಇವುಗಳನ್ನು ತಗೊಂಡು ತಾವು ತೊಗರಿ ಬೆಳೆಯಲ್ಲಿ ಮುಂದಿನ ದಿನಗಳಲ್ಲಿ ಬರತಕ್ಕಂತಹ ಈ ನೆಟೆ ರೋಗ, ನಮಗೆ ಸಾಮಾನ್ಯವಾಗಿ ಹೆಚ್ಚು ತಲೆನೋವಾಗಿರುವಂತಹ ಒಂದು ರೋಗ, ಈ ರೋಗದ ನಿರ್ವಹಣೆಗೆ ಈಗಲೇ ಏನಪ್ಪಾ ಅಂತಂದ್ರೆ ಕ್ರಮಗಳನ್ನು ಕೈಗೊಂಡ್ರೆ ಒಂದು ಸದಾ ಅವಕಾಶ ಅಂತ ನಾನು ಇಲ್ಲಿ ಹೇಳಬಹುದು. ಇದೇ ರೀತಿಯಾಗಿ ನಾವು ಈಗ ಒಂದು ಹತ್ತಿ ಬರತಕ್ಕಂತಹ ಕೀಟಗಳ ಬಗ್ಗೆ ಇನ್ನು ಮುಂದುವರ್ಸೋಣ. ಈ ಒಂದು ಯಾಕಂತಂದ್ರೆ ಸಾಕಷ್ಟು ವರ್ಷದಿಂದ ವರ್ಷಕ್ಕೆ ಈ ಹತ್ತಿ ಬೆಳೆ ರೈತರು ಇಡತಕ್ಕಂತ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ, ಮತ್ತು ನಮಗೀಗ ಸಾಕಷ್ಟು ಪ್ರದೇಶದಲ್ಲಿ ಈ ಒಂದು ತೊಗರಿಗೆ ಪರ್ಯಾಯ ಬೆಳೆಗೆ ಆಗಿನೂ ಕೂಡ ಅದು ಕೆಲಸ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ನಾನಾಗಲೇ ರಸ ಇರುವ ಕೀಟಗಳ ಬಗ್ಗೆ ಹೇಳ್ತಾ ಇದ್ದೆ, ಅದೇ ರೀತಿ ಬಿಳಿ ನೋಣದ ಕೀಟ ಅಂತೇಳಿ ಅದು ಕೂಡ ರಸ ಇರ್ತದೆ. ಈ ನಾನಾಗಲೇ ತಿಳಿಸಿದಂತಹ ಕೀಟನಾಶಕಗಳನ್ನ ಬಳಸೋದ್ರಿಂದ ಈ ಒಂದು ರಸ ಇರುವ ಕೀಟಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇದಲ್ದೇನೆ ಹೋದ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲೇ ಇಲ್ಲೇ ಎಲೆ ತಿನ್ನುವಳು ಸ್ಪೋಡಾಪ್ಟರಾ ಕೀಟ ಬಹಳ ಕಾಣಿಸ್ಕೋತು. ಅದು ಏನಾಗ್ತದೆ, ಇವನ್ನ ಬಿಟಿ ಹತ್ತಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ಈ ಬಿಟಿ ಹತ್ತಿಯಲ್ಲಿ ಇನ್ನೊಂದು ಪ್ರಮುಖವಾದಂತದ್ದು ನಾವು ರಿಬ್ ಅಂತೇಳಿ ಏನಂದ್ರೆ ರೈತರಿಗೆ ಏನ್ ಮಾಡ್ತಾರೆ, ಅವರು ಈ ಪ್ರತಿಯೊಂದು ಬಿಟಿ ಹತ್ತಿಯಲ್ಲಿ 5-10% ಅಂದ್ರೆ ಒಂದು ಈ 500 ಗ್ರಾಮದ ಪಾಕೆಟ್ ಅಲ್ಲಿ 50 ಗ್ರಾಮ್ನಷ್ಟು ನಮಗೆ ಬೇರೆ ನಾನ್ ಬಿಟಿ ಅದರದೇ ಆದಂತ ಬಿಟಿ ಇರಲ ಅಂತ ವಿಷಪೂರಿತವಲ್ಲದಂತ ತಳಿಯನ್ನ ಅದರೊಳಗೆ ಬೀಜನ ಕೂಡಿಸಿರ್ತಾರೆ. ಆ ಸಂದರ್ಭದಲ್ಲಿ ರೈತರು ಅಂತ ಗಿಡಗಳ ಮೇಲೆ ಕೀಟಗಳು ಬರ್ತವೆ, ಅವು ಬಂದು ಕೂಡ ಈ ಒಂದು ಬಿಟಿ ಹತ್ತಿನ ತಿನ್ನಲು, ಆದ್ರೆ ಅಂತ ಕೀಟಗಳು ಅಂತ ಗಿಡಗಳ ಮೇಲೆ ಈ ಕಾಯಿ ಕೊರೆಹುಳು ಎಲೆ ತಿನ್ನುಹುಳುಗಳು ಇರ್ತವೆ. ಕೆಲವೊಂದ್ಸರಿ ಆ ಒಂದು ತಿಂದು ತಿಂದು ಅದಕ್ಕೇನಾಗ್ತದೆ, ಕೆಲವೊಂದ್ಸರಿ ಈ ಬಿಟಿ ಹತ್ತಿನೂ ಕೂಡ ಅಲ್ಲೇ ಅಲ್ಲೇ ತಿನ್ನುವಂತ ಸಂದರ್ಭ ಬರ್ತವೆ. ಇದು ಒಂದು ಎಲೆ ತಿನ್ನುವ ಕೀಟ ಸ್ಪೋಡಾಪ್ಟೆರಾ ಅಂತಕ್ಕಂಥದ್ದು. ಈ ಕೀಟ ಎಲೆಗಳನ್ನು ತಿಂತದೆ, ಬರೀ ಎಲೆಯನ್ನು ಜಾಲಿ ಮಾಡ್ತದೆ ಮತ್ತು ಎಲೆಗಳನ್ನು ತಿಂದು ಸಾಕಷ್ಟು ಹಾನಿ ಮಾಡ್ತದೆ. ಅಂತಹ ಸಂದರ್ಭದಲ್ಲಿ ರೈತರು ಒಂದು ಈ ನವನುರಾನ್ ಅಂತಕ್ಕಂತ ಒಂದು ಕೀಟನಾಶಕ ಅದನ್ನ 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಇದಲ್ಲದೆ ಈ ಲ್ಯಾಂಡಾ ಸೈಲತ್ರಿನ್ ಅಂತಕ್ಕಂತ ಕೀಟನಾಶಕ ಅದು ಕೂಡ 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅದಲ್ಲದೇ ಇದು ಇಲ್ಲಪ್ಪ ಪ್ರೊಫೆನಫಾಸ್ ಅಂತಕ್ಕಂಥದ್ದನ್ನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಎಲೆ ತಿನ್ನೋ ಕೀಟವನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಇದಲ್ಲದೇ ಸಾಕಷ್ಟು ಈಗಿನ 2015 ನಂತರ ಈ ಒಂದು ಗುಲಾಬಿ ಕಾಯಿ ಕೊರಕದ ಬಾಧೆ ಕಾಣಿಸ್ಕೊಳ್ತಾ ಇದೆ. ಅಂತ ಒಂದು ಸಂದರ್ಭ, ಯಾಕಂದ್ರೆ ಯಾರು ತಡವಾಗಿ ಬಿತ್ತಿರ್ತಾರ ಅಥವಾ ಬೆಳೆ ಲೇಟ್ ಆಗಿ ಹೂ ಕಾಯಿ ಆಗ್ತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಈ ಗುಲಾಬಿ ಕಾಯಿ ಕೊರಕದ ಬಾಧೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಪ್ರಾರಂಭದಲ್ಲಿ ಹೆಂಗ್ ಕಾಣಿಸ್ಕೋತಪ್ಪ ಅಂದ್ರೆ ಹೂಗಳೇನದವಲ್ಲ ಹೂವಿನಲ್ಲಿ ಒಳಗಡೆ ಮರಿ ಹುಳು ಕೂತ್ ತಿಂದ್ಕೋತದೆ ಮತ್ತು ಹೂವಿನ ದಳಗಳೇನಾದ್ರೂ ಕಂಪ್ಲೀಟ್ ಆಗಿ ಓಪನ್ ಆಗುದಿಲ್ಲ, ಮುಚ್ಚಿಕೊಂಡಿರ್ತಾರೆ. ಆ ಮುಚ್ಚಿಕೊಂಡಿರ್ತಕ್ಕಂತ ದಳಗಳನ್ನ ಅಲ್ಲೊಂದಲ್ಲೊಂದು ಕಾಣ್ತಾರೆ ನಮ್ಗೆ, ಅದು ನಮಗೆ ಒಂದು ಗುರುತು ಏನಪ್ಪಾ ಅಂದ್ರೆ ಮುಂದೆ ಪಿಂಕ್ ಪೋಲ್ ವರ್ಮ್ ಜಾಸ್ತಿ ಆಗ್ತದೆ ನಮ್ಮ ಹೊಲದಲ್ಲಿ. ಸೊ ಅದಕ್ಕೆ ನಾವು ನಿರ್ವಹಣೆ ಕ್ರಮಗಳನ್ನ ಸ್ಟಾರ್ಟ್ ಮಾಡಬೇಕು. ಏನಪ್ಪಾ ಇದಕ್ಕೆಲ್ಲ ನಿರ್ವಹಣೆ ಕ್ರಮಗಳು, ಒಂದು ಸಾಕಷ್ಟು ಮೋಹಕ ಬಲೆಗಳು ಇದಾವೆ ಇದಕ್ಕೆ. ಅತಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಇದರ ಮೋಹಕ ಬಲೆಗಳನ್ನು ಅಭಿವೃದ್ಧಿಪಡಿಸಿದೆವು, ಅದು ಲಭ್ಯತೆ ಇದೆ. ಅವುಗಳನ್ನ ಹಾಕೋದ್ರಿಂದ ನಾವು 1 ಎಕರೆಗೆ ಒಂದು ಎಕರೆಗೆ ಈ ಒಂದು ನಿರ್ವಹಣೆಗಾಗಿ ಹಾಕೋದಾದ್ರೆ 10-12 ಮೋಹಕ ಬಲೆಗಳ ಬೇಕು. ಅವುಗಳನ್ನ ನಾವು ಹೊಲದಲ್ಲಿ ಹಾಕೋದ್ರಿಂದ ಆ ಒಂದು ಎಷ್ಟು ಎತ್ತರದಲ್ಲಿ ಏರಿಸಬೇಕಪ್ಪ ಅಂದ್ರೆ ಆ ಮೋಹಕ ಬಲೆಗಳ ಸುಮಾರು 1 ಫೀಟ್ ಎತ್ತ ಬೆಳೆಗಿಂತ ಮೇಲ್ಗಡೆ ಇರಬೇಕು. ಆ ಮೋಹಕ ಬಲೆಗಳ ಎಲ್ಲಾ ಒಂದು ಈ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಿಬಿಟ್ಟು ಅದೇನಾಗ್ತದೆ, ನಾವು ಅಲ್ಲೇನೆ ಅವನ್ನು ಸಾಯಿಸಿದ್ರೆ ಹೆಣ್ಣು ಪತಂಗ ಗಂಡು ಸಿಗದೇ ಅದು ಸಂತಾನ ಆಗೋದನ್ನ ನಿಲ್ಲಿಸ್ತದೆ. ಇನ್ನು ಅದಲ್ದೇನೆ ಮುಂದೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಈ ಮೋಹಕ ಬಲೆಗಳಾಯ್ತು, ಇದಾದ ನಂತರ ಏನಪ್ಪ ಅಂದ್ರೆ ಅಲ್ಲಲ್ಲಿ ನಾವು ಏನೋ ಸಾಕಷ್ಟು ನಾವೇನು ಇನಿಷಿಯಲಿ ಏನ್ ಕಂಡ್ಕೋತಲ್ಲ ಅವಾಗನೇ ನಾವು ಕೆಲವೊಂದು ಈ ಹುಳ ಏನ್ ಮಾಡ್ತದೆ ಮುಂದೆ ಕಾಯಿ ಒಳಗಡೆ ಹೋಗಿ ಕಾಯಿ ಕೊರ ತಿಂತಾ ಹೋಗ್ತದೆ. ಆದ್ರೆ ಹೊರಗಡೆ ಯಾವುದೇ ಆದಂತ ಅತಿ ಪ್ರಮುಖವಾದಂತ ಗುರುತುಗಳು ಇರುವುದಿಲ್ಲ, ಯಾವ ರೀತಿ ಎಂಟ್ರಿ ಆಯ್ತು ಆ ಎಂಟ್ರಿ ಆದ ಗಾಯ ಮಾಡಿಬಿಡುತ್ತೆ ಮತ್ತು ಕಾಳಿನಿಂದ ಕಾಳಿಗೆ ಒಳಗೆ ಮೇಯ್ತಾ ಹೋಗ್ತದೆ. ಅಂತ ಸಂದರ್ಭದಲ್ಲಿ ರೈತರು ಕೀಟನಾಶಕಗಳಾದಂತ ಒಂದೇನೋ ನಾವು ಸ್ಪಿನಿಟರಾಮ್ ಅಂತ ಬರ್ತದೆ ಅಥವಾ ಸ್ಪಿನೋಸೈಡ್ ಅಂತ ಬರ್ತದೆ, ಅದು 0.1 ಗ್ರಾಂ 1 ml ಪ್ರತಿ ಲೀಟರ್ ನೀರು ಯಾಕೆ ಸಿಂಪಡಣೆ ಮಾಡಬೇಕು ಇವೆರಡರಲ್ಲಿ ಒಂದು. ಅಥವಾ ಇದಲ್ದೇನೆ ಅಲ್ಲೇ ಕಾಣಿಸ್ಕೊಂಡ ಲ್ಯಾಂಡಾ ಸೆಲೆತಿನ ಅಂತಕ್ಕಂಥ ಔಷಧಿ ಕೂಡ ಸಿಂಪಡಣೆ ಮಾಡೋದು, ಅದು ಒಂದು 1 ml ಪ್ರತಿ ಲೀಟರ್ ನೀರು ಹಾಕಿ. ಇದು ಅಲ್ಲದೇ ಅತಿ ಜಾಸ್ತಿ ಇತ್ತಂತಂದ್ರೆ ಇನ್ನು ಬ್ರೋಫ್ಲಾನೆಲಿಡ್ ಅಂತ ಬರ್ತದೆ, ಅದು ಕೂಡ 0.1 ml ಪ್ರತಿ ಲೀಟರ್ ನೀರು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಗುಲಾಬಿ ಕಾಯಿ ಕೊರಕುಗಳನ್ನ ನಿರ್ವಹಣೆ ಮಾಡಬಹುದು ರೈತರು. ಇದಲ್ಲದೆ ಇನ್ನೊಂದು ಪ್ರಮುಖವಾದ ಮುಂದಿನ ದಿನಗಳಲ್ಲಿ ಈ ಗುಲಾಬಿ ಕಾಯಿ ಕೊರಕುಗಳ ಬರಬಾರದು ಅಂತಂದ್ರೆ ನಾವು ಬೇಸಿಗೆಯಲ್ಲೇ ಇದರ ಕ್ರಮ ತೆಗೆದುಕೋಬೇಕು. ಹಳೆಯ ಬೆಳೆಯ ಒಂದು ಕುಳಿ ಬೆಳೆಗಳು ಉಳಿದಿರ್ತಾವಲ್ಲ ಅದು ಯಾವುದೇ ಆದಂತ ಕಾಯಿಗಳಾಗಿರ್ಬೋದು ಅಂತವು ಏನಬೇಕು ಭೂಮಿಯಲ್ಲಿ ನಾವು ಈ ರೋಟೋವೇಟರ್ ಮುಖಾಂತರ ಅಥವಾ ಈ ಸ್ರೆಡ್ಡರ್ ಮುಖಾಂತರ ಅವುಗಳನ್ನ ಪುಡಿ ಮಾಡಿ ಭೂಮಿ ಗೊಬ್ಬರವಾಗಿ ಮಾಡಿದ್ರೆ ಅದ್ರ ಯಾಕಪ್ಪ ಅಂತಂದ್ರೆ ಈ ಹುಳ ಏನಾಗ್ತದೆ ಅಂತ ಕಾಳುಗಳಲ್ಲಿ ಉಳ್ಕೊಂಡು ಮುಂದೆ ಮಳೆಗಾಲ ಬಂದಾಗ ಅದು ಪ್ರೌಢಾವಸ್ಥೆಗೆ ಬಂದು ಅದಕ್ಕೆ ಏನೋ ಕೋಶ ಆಗಿ ಹೊರಗೆ ಬರ್ತದೆ. ಆ ಪ್ರೌಢ ಹೊರಗೆ ಬರ್ಲಾದಾಗ ನೋಡ್ಕೊಂಡು ಆ ಮರಿ ಇದ್ದಾಗಲೇ ನಾವು ಸಾಯಿಸಬೇಕು. ಇದು ಒಂದು ಪ್ರಮುಖವಾದಂತದ್ದು. ಅದಾದ ನಂತರ ಅಲ್ಲೇ ಉಳಿದಂತ ಕಾಯಿಗಳು ಅಥವಾ ಹತ್ತಿಯನ್ನು ಏನ್ ಮಾಡ್ತೀವಿ ಹಂಗೆ ಬಿಟ್ಟಿರ್ತೀವಿ, ಅದು ಕೂಡ ಹೊಡೆದಿರ್ತದ ಅದು ಸರಿಯಾಗ್ತದೆ ಬಿಡಿಸ್ಕೊಳಕ್ ಬರುದಿಲ್ಲ ಹಂಗೆ ಬಿಟ್ಟಿರ್ತೀವಿ ಅಂತಲ್ಲಿ ಈ ಮರಿ ಹುಳುಗಳು ಉಳ್ಕೊಂಡಿರ್ತಾವ. ಅದಕ್ಕೆ ಆದಷ್ಟು ನಮ್ಮ ಒಂದು ಬೆಳೆಯ ಒಂದು ಉಳಿವಿಕೆ ಏನಿದೆಲ್ಲ ಅದನ್ನೆಲ್ಲಾನು ಗೊಬ್ಬರವಾಗಿ ಪರಿವರ್ತನೆ ಮಾಡಬೇಕು ಮತ್ತು ಭೂಮಿಯಲ್ಲಿ ಒಳಗಡೆ ಸೇರ್ಕೊಳಂಗ್ ಮಾಡಿದಂದ್ರೆ ಈ ಹುಳದ ಒಂದು ಅಂಶ ಏನಿದೆ ಅದನ್ನ ನಿರ್ವಹಣೆ ನಿರ್ಮೂಲನೆ ಮಾಡಿದಂಗೆ ಆಗ್ತದೆ, ಮುಂದಿನ ಬೆಳೆಗೆ ಬರುವಂತ ಒಂದು ಸಾಧ್ಯತೆಗಳನ್ನು ಕಡಿಮೆ ಮಾಡಿದಂಗೆ ಆಗ್ತದೆ. ಇದು ಒಂದು ಪ್ರಮುಖವಾದಂತ ವಿಷಯ, ರೈತರು ಗಮನದಲ್ಲಿಟ್ಕೊಂಡಂತ ಒಂದು ಬರ್ತಕ್ಕಂಥ ಜಾಗದಲ್ಲಿ ಇದನ್ನ ಅಳವಡಿಸ್ಕೋಬೇಕು. ಸರಿ, ಈಗ ನಮಗೆ ಈ ತಿಂಗಳಿಂದ ಬಹಳಷ್ಟು ಮಳೆ ಆಗಿದೆ, ಪ್ರಾರಂಭದಲ್ಲಿ ಸಾಕಷ್ಟು ಮಳೆ ಆಯಿತು, ಅದರಲ್ಲಿ ಈಗ ತಾವು ಹೇಳಿದಂಗೆ ಹತ್ತಿ ಮತ್ತು ತೊಗರೆ ಅದರಲ್ಲಿ ಈ ಭಾಗದಲ್ಲಿ ಏನು ಹೆರೆಹೊಲ ಇರೋದಿಲ್ಲ, ನೀರು ಹಿಡಿಯಂಥದ್ದು ಜಾಸ್ತಿ, ನೀರು ಜಲ್ದಿ ಹರಿದು ಹೋಗೋದಿಲ್ಲ, ಇದೊಂದು ಇದರಿಂದ ಬೆಳೆಗಳು ಸಾಕಷ್ಟು ತೊಂದರೆ ಆಗುತ್ತೆ. ತಾವು ಹೇಳಿದಂಗೆ ಕೀಟಗಳ ಬಾಧೆ ರೋಗಗಳ ಬಾಧೆ ಆಗುತ್ತೆ. ಇದು ಈ ಒಂದು ಸಮಸ್ಯೆಗಳಿಂದ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾವಂತ ಹೇಳ್ತೀರಾ? ಈಗ ಸಾಮಾನ್ಯವಾಗಿ ತೊಗರಿ ಬೆಳೆಯನ್ನು ನಾವು ಗಮನಿಸಿದಾಗ ಏನಾಗ್ತದೆ, ಪ್ರಾರಂಭಿಕ ದಿನಗಳಲ್ಲಿ ಅಂದ್ರೆ ಬಿತ್ತನೆ ಮಾಡಿದ 30 ದಿನದೊಳಗಡೆ ನಮಗೇನಾದರೂ ಅತಿಯಾದ ಮಳೆ, ಅದರಲ್ಲೂ ಮುಖ್ಯವಾಗಿ ಹೊಲದಲ್ಲಿ ಜೇಡಿ ಮಣ್ಣು ಇತ್ತು, ನೀರು ಅಲ್ಲೇ ನಿಂತ್ಕೊಳ್ತಾ ಇತ್ತು, ಸತತವಾಗಿ 5 ಅಥವಾ 6 ದಿನಗಳವರೆಗೆ ನೀರು ನಿಂತ್ಕೊಳ್ತು ಅಂತಂದ್ರೆ ಹರಿದು ಹೋಗಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಮಳೆಯಾಗಿ ನೀರು ನಿಂತ್ಕೊಳ್ತು ಅಂತಂದ್ರೆ ಬೆಳೆ ಸಂಪೂರ್ಣವಾಗಿ ಕೆಲವೊಂದು ಬಾರಿ ಈ ಬುಡಕೊಳೆ ರೋಗ ಅಥವಾ ಸಸಿಕೊಳೆ ರೋಗದಿಂದ ನಾಶ ಆಗುವಂತ ಸಾಧ್ಯತೆ ಇದೆ. ಇನ್ನು ಮುಂದೆ 30 ದಿನಗಳ ನಂತರದಿಂದ ಹಿಡಿದು ಹೂವು ಕಾಯಿ ಕಟ್ಟುವವರೆಗೂ ಅಥವಾ ಹೂ ಬಿಡುವವರೆಗೂ ಸಹ ಬೆಳೆಯಲ್ಲಿ ಏನಾದರೂ ಅತಿಯಾದ ಒಂದು ಹೆಚ್ಚಿನ ಮಳೆ ಉಂಟಾಗ್ತಾ ಇತ್ತು ಅಂತಂತಂದ್ರೆ ಈಗ ನಾವು ಕಾಣ್ತಾ ಇದೀವಿ. ಎಲ್ಲೇನಪ್ಪ ಅಂತಂದ್ರೆ ಮುಖ್ಯವಾಗಿ ಚಿಂಚೋಳಿ ಮತ್ತು ಸೇಡಂ ತಾಲೂಕುಗಳಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಅತಿಯಾದ ಒಂದು ಹೆಚ್ಚಿನ ಎರೆಭೂಮಿಗಳಿದಾವೆ. ಇಂತಹ ಭೂಮಿಗಳಲ್ಲಿ ಏನಪ್ಪ ಅಂದ್ರೆ ಸತತವಾಗಿ ಮಳೆ ಆಗ್ತಾ ಇರೋದ್ರಿಂದ ನೀರು ನಮಗೇನಪ್ಪ ಅಂತಂದ್ರೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ನಾವು ಕರಿತೀವಿ, ಅದಕ್ಕಿಂತ ಹೆಚ್ಚಿಗೆ ಅದು ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆ ಹೆಚ್ಚಿನ ಮಳೆಯ ಪ್ರಮಾಣದ ನೀರೇನಪ್ಪ ಅಂದ್ರೆ ಸರಳವಾಗಿ ಹರಿದೋಗ್ತಾ ಇರಬೇಕು. ಇಡೀ ಎಲ್ಲಾ ಒಂದು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕಡೆನೂ ಮಳೆ ಆಗ್ತಾ ಇದೆ ಅಂತಂದ್ರೆ ಯಾವ ಕಡೆನೂ ಹರಿದು ಹೋಗದಾಗದಂತ ಒಂದು ಪ್ರಸಂಗ ಉಂಟಾಯಿತು ಅಂತಂದ್ರೆ ತೊಗರಿಯಲ್ಲಿ ಮುಖ್ಯವಾಗಿ ಈ ಫೈಟೋಪ್ತರಾ ಡ್ರಗ್ಸ್ಲರಿ ಅನ್ನುವಂತ ಒಂದು ಶಿಲೀಂಧ್ರದಿಂದ ಏನಪ್ಪ ಅಂದ್ರೆ ಕಾಂಡ ಮಚ್ಚು ರೋಗ ಬರಲಿಕ್ಕೆ ಶುರು ಆಗ್ತದೆ. ಪ್ರಾರಂಭದ ದಿನಗಳಲ್ಲಿ ನಮಗೆ ಇದರಿಂದ ಯಾವುದೇ ಹಾನಿ ಆಗ್ತಾ ಇಲ್ಲ ಅಥವಾ ಆಗಿಲ್ಲ ಅಂತ ಅನಿಸಬಹುದು, ಆದ್ರೆ ಮುಂದೆ ಬರೆದು ಒಂದು 8-10 ದಿನಗಳ ನಂತರ ಏನಾಗ್ತದೆ, ಕಾಂಡದ ಮೇಲೆ ನಮಗೆ ನೆರಳೆ ಬಣ್ಣದ ಮಚ್ಚೆಗಳು ಕಂಡುಬಿಟ್ಟು ಗಿಡಗಳೇನಪ್ಪ ಅಂತಾರೆ ಆ ಮಚ್ಚೆ ಉಂಟಾಗಿರುವಂತಹ ಭಾಗದಲ್ಲಿ ಮುರಿದುಕೊಂಡು ಬೀಳಕ್ಕೆ ಶುರು ಆಗ್ತದೆ. ಮೇಲ್ಭಾಗ ಒಣಗುತ್ತೆ, ಅಲ್ಲಿ ಕಟ್ ಕಟ್ ಅಂತ ಕೈಯಿಂದ ಮುರಿದ್ರೂ ಸಹ ಕೈಯಿಂದ ಹತ್ತಿದ್ರೂ ಸಹ ಮುರಿದು ಬೀಳ್ತದೆ. ಮಧ್ಯದಲ್ಲಿ ನಾವು ಎಡೆ ಹೊಡಿಬೇಕಾದ್ರೆ ದನಗಳು ಅದಕ್ಕೆ ಏನಾದ್ರು ಎತ್ತು ಅದಕ್ಕೆ ಕಾಲು ಹತ್ತಿತ್ತು ಅಂತಂದ್ರೂ ಸಹ ಮುರಿದು ಬೀಳ್ತದೆ. ಕೆಲವೊಂದ್ ಬಾರಿ ನಾವು ಕಾಂಡದ ಮೇಲೆ ದಪ್ಪವಾಗಿರುವಂತಹ ಗಂಟುಗಳಾಗಿರೋದನ್ನ ಸಹ ರೈತರು ನೋಡಿದ್ದಾರೆ. ಸೊ ಇದು ಏನಂತಂದ್ರೆ ಮುಖ್ಯವಾಗಿ ಹೆಚ್ಚಿನ ಒಂದು ಮಳೆಯಿಂದ ಉಂಟಾಗ್ತಕ್ಕಂತಹ ಒಂದು ಸಮಸ್ಯೆ ತೊಗರಿಯಲ್ಲಿ. ಸೊ ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರು ಎಲ್ಲೆಲ್ಲಿ ಆ ತರದ ನೀರು ನಿಲ್ತಾ ಇದೆ, ಮೊದಲನೇ ಕಾರ್ಯಕ್ರಮದ ಕೆಲಸ ಏನಂತಂದ್ರೆ ಈಗ ನಮ್ಮ ಪ್ರಾಧ್ಯಾಪಕರು ಅಚ್ಚಪ್ಪ ಸರ್ ಅವರು ಹೇಳಿದಂಗೆ ಬೂದುಗಳ ಮೇಲೆ ತೊಗರಿ ಬಿತ್ತನೆ ಅದನ್ನ ಟ್ರ್ಯಾಕ್ಟರ್ದಿಂದ ಆಗಬಹುದು ಅಥವಾ ಕೈಯಿಂದ ಊರದಿಂದ ಆಗಬಹುದು. ಇದನ್ನ ರೈತರು ಮುಂದಿನ ವರ್ಷಗಳಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು. ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಎಲ್ಲಿ ನೀರು ನಿಲ್ತವೆ ಅಂತ ಹೊಲಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗುವಂಗೇನಪ್ಪಾ ಅಂತಂದ್ರೆ, ಕಾಲುವೆಗಳನ್ನ ದಯವಿಟ್ಟು ಬಂದಾಗಿರುವಂತದ್ದು ಅಥವಾ ಆಗದೇ ಇರುವಂತದ್ದು ಸಮಸ್ಯೆಗಳು ಏನಾದರೂ ಇದ್ದು ಬಗೆಹರಿಸಿಕೊಂಡು ಕಾಲುವೆಗಳ ಮುಖಾಂತರ ಹೆಚ್ಚಿನ ನೀರು ಹರಿದು ಹೋಗಲಿಕ್ಕೆ ಅದಕ್ಕೆ ಸೌಕಮವಾದ ದಾರಿಯನ್ನು ಮಾಡುದು. ಮೂರನೇದೇನಪ್ಪಾ ಅಂತಂದ್ರೆ, ಮೊದಲನೇದ ಒಂದು ಅಥವಾ ಎರಡು ದಿನಗಳಲ್ಲಿ ನಿಮಗೆ ನೀರು ಆ ರೀತಿಯಾಗಿ ನಿಲ್ತದೆ ಅಂತ ನಿಂತಿತ್ತು ಅಂತ ಸಂದರ್ಭ ಗೊತ್ತಾಯ್ತು ಅಂತಂದ್ರೆ, ಕೂಡಲೇನಪ್ಪಾ ಅಂತಂದ್ರೆ ಒಂದು ಶಿಲೀಂಧ್ರನಾಶಕದ ಸಿಂಪಡಣೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸುಮಾರು ಶಿಲೀಂಧ್ರನಾಶಕಗಳನ್ನು ನಾವು ರೈತರಿಗೆ ಏನಪ್ಪಾ ಅಂತಂದ್ರೆ ಅವುಗಳನ್ನ ನಮ್ಮ ಪ್ರಯೋಗಶಾಲೆಯಲ್ಲಿ ಅವುಗಳನ್ನು ಪರೀಕ್ಷೆ ಮಾಡಿದೀವಿ. ಸುಮಾರು 8-11 ಶಿಲೀಂಧ್ರನಾಶಕಗಳು ಉತ್ತಮವಾಗಿ ಕೆಲಸ ಮಾಡ್ತವೆ. ಆದರೆ ತೊಗರಿ ಅಂತಹ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚಿನ ವೆಚ್ಚದಾಯಕವಾದ ಶಿಲೀಂಧ್ರನಾಶಕಗಳನ್ನು ನಮಗೆ ರೆಕಮೆಂಡೇಶನ್ ಅಥವಾ ಹೇಳಲಿಕ್ಕೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ನಮಗೆ ಇಳುವರಿ ದುಡ್ಡಿನ ಒಂದು ಅಲ್ಲಿ ಲಾಭಾಂಶ ಕೂಡ ನಾವು ಗಮನದಲ್ಲಿ ತಗೊಳ್ತೀವಿ. ಎಷ್ಟು ನಮಗೆ ಲಾಭಾಂಶ ಇರ್ತಿದೆ ಅಲ್ಲ, ಅಂತಹ ಶಿಲೀಂಧ್ರನಾಶಕಗಳನ್ನು ಮಾತ್ರ ಆಯಾ ಬೆಳೆಗಳಿಗೆ ಹೇಳಬೇಕಾಗ್ತದೆ. ಈಗ ತೋಟಗಾರಿಕೆ ಬೆಳೆಗಳಿಗೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಲಾಭಾಂಶ ನಮಗೆ ಸುಮಾರು ಎಕರೆಗೆ 3-4 ಲಕ್ಷ ಇರುವಂತಹ ದ್ರಾಕ್ಷಿ ಬೆಳೆ ಆಗಬಹುದು, ದಾಳಿಂಬೆ ಬೆಳೆ ಆಗಬಹುದು, ಅಲ್ಲಿ ವಿಭಿನ್ನವಾದ ಶಿಲೀಂಧ್ರನಾಶಕಗಳನ್ನು ನಾವು ಸಲಹೆ ಮಾಡ್ತೀವಿ. ಈ ತೊಗರಿ ಅನ್ನುವಂತಹ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ, ಆ ಬೆಳೆಯಲ್ಲಿ ಬರ್ತಕ್ಕಂಥ ಇಳುವರಿ ಮತ್ತು ಲಾಭಾಂಶ ಇವೆರಡನ್ನೂ ಸಹ ಲೆಕ್ಕ ಹಾಕಿ ಏನಪ್ಪಾ ಅಂತಂದ್ರೆ, ನಮಗೆ ಸುಗಮವಾಗಿ ರೈತರಿಗೆ ಕೈಗೆ ಎಟುಕುವಂತಹ ಶಿಲೀಂಧ್ರನಾಶಕಗಳಲ್ಲಿ ಮೆಟಲಾಕ್ಸಿಲ್ ಇಲ್ಲ ಮೆಟಲಾಕ್ಸಿಲ್ ಮತ್ತು ಮ್ಯಾಕೋಜೆಬ್ ಹೊಂದಿರುವಂತಹ ಸಂಯುಕ್ತ ಶಿಲೀಂಧ್ರನಾಶಕ ಇವೆರಡರಲ್ಲಿ ಒಂದನ್ನೇನಪ್ಪಾ ಅಂತಂದ್ರೆ ಕಾಂಡದ ಮೇಲೆ 3 g/L ಅಂತ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಇನ್ನು ಒಂದು ಭಾಗದಲ್ಲಿ ಏನಾಗ್ತದೆ ಅಂದ್ರೆ, ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಳೆದ 4 ವರ್ಷದಲ್ಲಿ ಸಂಶೋಧನೆ ಮಾಡಲಾಗಿ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಕಾಂಡದ ಮೇಲೆ ಇನ್ನೊಂದು ಮ್ಯಾಕ್ರೋಫೋಮಿನ ಮಚ್ಚಿ ರೋಗನೂ ಸಹ ಹೆಚ್ಚಾಗಿ ಕಂಡುಬರುತ್ತದೆ. ಅದು ಮುಖ್ಯವಾಗಿ ಏನಂದ್ರೆ, ಸೆಪ್ಟೆಂಬರ್ ತಿಂಗಳ ನಂತರ ಏನಪ್ಪಾ ಅಂತಂದ್ರೆ ಈ ಕಾಂಡದ ಮೇಲೆ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರುವಂತಹ ಸಂದರ್ಭ ಇರ್ತದೆ. ಮಧ್ಯಭಾಗದಲ್ಲಿ ಬೂದಿ ಬಣ್ಣದ ಒಂದು ಆಕಾರದ ಕಣ್ಣಿನ ಆಕಾರದ ಒಂದು ಮಚ್ಚೆಗಳಿರ್ತವೆ, ಸುತ್ತಲೂ ಏನಪ್ಪಾ ಅಂತಂದ್ರೆ ಕಂದು ಬಣ್ಣದಿರ್ತದೆ ಮತ್ತೆ ಬೂದಿ ಭಾಗದಿರ್ತದೆ. ಇಂತಹ ಮಚ್ಚೆಗಳು ಕಾಣ್ತಾ ಇತ್ತು, ಸ್ವಲ್ಪ ಸೂಜಿ ಆಕಾರದಷ್ಟೇ ಕಾಣ್ತಾ ಇತ್ತು ಅಂದ್ರೆ, ರೈತರು ಅದಕ್ಕೆ ಈ ಮ್ಯಾಂಕೋಜೆಬ್ ಮತ್ತು ಕಾರ್ಬೆಂಡೆಜಿಮ್ ಅಂತ ಎರಡೂ ಸಂಯುಕ್ತ ಎರಡೂ ಶಿಲೀಂಧ್ರನಾಶಕಗಳನ್ನು ಹೊಂದಿರುವಂತಹ ಒಂದು ಶಿಲೀಂಧ್ರನಾಶಕವನ್ನ 3 g/L ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಕಾಂಡ ಮಚ್ಚೆ ರೋಗನು ಸಹ ಹೋಗಲಾಡಿಸಬಹುದು. ನಾವು ರೈತರಲ್ಲಿ ಇನ್ನೊಂದು ವಿನಂತಿ ಏನಪ್ಪಾ ಅಂತಂದ್ರೆ, ಕಳೆದ ವರ್ಷ ತೊಗರಿಯಲ್ಲಿ ಸಾಕಷ್ಟು ಜನ ರೈತರಿಗೆ ಏನಪ್ಪಾ ಅಂದ್ರೆ ಹೂ ಉದುರೋದು, ಕಾಯಿ ಉದುರುವಂತಹ ಒಂದು ಸಮಸ್ಯೆ ಬಹಳ ಅನುಭವಿಸಿದ್ವಿ. ಕಾರಣ ಏನಂತಂದ್ರೆ, ಅತಿಯಾದ ಮಳೆಯಿಂದಾಗಿ ನಮಗೆ ಅಕ್ಟೋಬರ್ ತಿಂಗಳಲ್ಲೂ ಸಹ ಮಳೆ ಆಗ್ತಾ ಇರೋದ್ರಿಂದ ಈ ತೊಗರಿಯಲ್ಲಿ ಹೂವಾಡುವ ಒಂದು ದಿನಗಳೇನಿದಾವಲ್ಲ ಅದು ಸ್ವಲ್ಪ ಮುಂದಕ್ಕೆ ತಳ್ಳಪಡ್ತದೆ. ಅಂದ್ರೆ ನಾವು ತಪ್ಪಲುಗಳು ಅಥವಾ ವೆಜಿಟೇಟಿವ್ ಗ್ರೋತ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ನಮಗೆ ಹೆಚ್ಚಿನ ದಿನಗಳವರೆಗೆ ಮುಂದೂಡಲ್ಪಡ್ತದೆ. ಈಗ ನಮಗೆ ಸೆಪ್ಟೆಂಬರ್ ಕೊನೆಯ ವಾರಕ್ಕೆ ಏನಪ್ಪಾ ಅಂದ್ರೆ ಮೊಗ್ಗು ಬಿಡಬೇಕಾಗ್ತದೆ, ಅದು ಹೋದ ವರ್ಷ ಆ ತರ ಆಗಲಿಲ್ಲ. ಅಕ್ಟೋಬರ್ ಮಧ್ಯದವರೆಗೂ ಸಹ ಏನಪ್ಪಾ ಅಂತಂದ್ರೆ ಬೆಳವಣಿಗೆ ಹಂತದಲ್ಲೇ ಇತ್ತು ತೊಗರಿ ಬೆಳೆ. ಹೀಗಾಗಿ ದೀಪಾವಳಿ ನಂತರ ಏನಪ್ಪಾ ಅಂದ್ರೆ ಅಕ್ಟೋಬರ್ ಕೊನೆಯ ವಾರ ಮತ್ತು ನವೆಂಬರ್ ಮೊದಲನೇ ವಾರದಲ್ಲಿ ವಾತಾವರಣದಲ್ಲಿ ಮಂಜಿನ ಪ್ರಮಾಣ ಹೆಚ್ಚಾಗಿತ್ತು ಹೋದ ವರ್ಷ. ಈ ಮಂಜು ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತು ಅಂತಂತಂದ್ರೆ ಈ ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಹೂವು, ಮೊಗ್ಗು, ಕಾಯಿ ಮತ್ತು ದೇಟು ಇವುಗಳ ಮೇಲೆ ಏನಪ್ಪಾ ಅಂತಂದ್ರೆ ಈ ಮಂಜಿನ ಒಂದು ಆರ್ದ್ರತೆಯಿಂದ ಕೂಡಿರುವಂತಹ ತೇವಾಂಶ ಹೆಚ್ಚಿಗೆ ಕುಂತು ಅಂತಂದ್ರೆ ಅದರಲ್ಲಿ ಗಾಳಿಯಲ್ಲಿರುವಂತಹ ಶಿಲೀಂಧ್ರಗಳು ಸೇರಿಕೊಂಡು ರೋಗ ಹರಡಲಿಕ್ಕೆ ಪ್ರಾರಂಭ ಆಗ್ತದೆ. ಮುಖ್ಯವಾಗಿ ಈ ಎಲೆಚುಕ್ಕಿ ರೋಗ, ಅಲ್ಟರ್ನೇರಿಯಾ ಎಲೆಚುಕ್ಕಿ ರೋಗ, ಸರ್ಕೋಸ್ಪರ್ ಎಲೆಚುಕ್ಕಿ ರೋಗ ಇವುಗಳನ್ನು ಹರಡುವಂತಹ ಶಿಲೀಂಧ್ರಗಳು ಕಾಯಿ ಮತ್ತು ಮೊಗ್ಗಿನ ಮೇಲೆ ಬಾಧೆ ಆಯಿತು ಅಂತಂದ್ರೆ ಆ ದೇಟಿನ ಮೇಲೆ ಇರುವಂತಹ ಎಲ್ಲಾ ಮೊಗ್ಗುಗಳು ಸಹ ಉದುರಿ ಹೋಗ್ಬಿಡ್ತವೆ. ಕಾಯಿಗಳು ಸಹ ಏನಪ್ಪಾ ಅಂತಂದ್ರೆ ಮೊದಲನೇ ಪ್ರಾರಂಭಿಕ ಹಂತದಲ್ಲಿ 1 ಅಥವಾ 2 ಚಳಿ ಅಂತ ನಾವೇನ್ ಕರೀತಾರೆ ರೈತರು, ಅವುಗಳು ಸಹ ಅಲ್ಲಿ ಏನಪ್ಪಾ ಅಂತಂದ್ರೆ ಉದುರು ಹೋಗುವಂತಹ ಒಂದ್ ಕೆಲವೊಂದ್ಸರಿ ಪ್ರಸಂಗಗಳು ಬರ್ತಾ ಇರ್ತವೆ. ಆದಾಗ್ಯೂ ಸಹ ನಾವು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ, ವಿಶ್ವವಿದ್ಯಾಲಯದಿಂದ ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸತತವಾಗಿ ಪ್ರತಿ ಒಂದು ವಾರ ಮತ್ತು 15 ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಆಗ್ತಕ್ಕಂಥ ಆಗುಹೋಗುಗಳನ್ನು ಗಮನಿಸಿಕೊಂಡು ಸೂಕ್ತವಾದ ಸಲಹೆಗಳನ್ನು ಸಹ ನಾವು ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಮತ್ತೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಇಲಾಖೆಯಲ್ಲಿ ಒಂದು ಸಂಯುಕ್ತ ಏನಪ್ಪಾ ಅಂತಂದ್ರೆ ಈಗ ರಾಜಪ್ಪ ಸರ್ ಅವರು ಏನು ಹೇಳದಂಗೆ ಅಲ್ಲಿ ಪ್ರತಿ ವರ್ಷದಿಂದ ಅವರೇನೇ ಸುಮಾರು 18 ವರ್ಷಗಳವರೆಗೆ ಈ ತೊಗರಿ ಬೆಳೆಯಲ್ಲಿ ಏನಪ್ಪಾ ಅಂತಂತಂದ್ರೆ ಬೆಳೆ ಸಮೀಕ್ಷೆಯನ್ನ ಪ್ರತಿ ವಾರ ಬೆಳೆ ಸಮೀಕ್ಷೆಯನ್ನು ಕೈಗೊಂಡಿರುವಂತ ಒಂದು ಏನು ಪದ್ಧತಿ ಇದೆಯಲ್ಲ ಈ ವರ್ಷನೂ ಕೂಡ ನಾವು ಮುಂದುವರಿಸಲಿಕ್ಕೆ ಅದನ್ನ ಕ್ರಮ ಕೈಗೊಳ್ತೀವಿ. ಮತ್ತೆ ಆ ಒಂದು ಸಂದರ್ಭದಲ್ಲಿಯೂ ಸಹ ರೈತರಿಗೆ ನಾವು ಹಂತ ಹಂತವಾಗಿ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಅಥವಾ ಕಂಡು ಬರುವಂತಹ ಹೊಸ ಏನಾದರೂ ನ್ಯೂನತೆಗಳಿಗೆನಪ್ಪಾ ಅಂತಂದ್ರೆ ಸೂಕ್ತವಾದ ಸಲಹೆಗಳನ್ನು ಕೊಡ್ತೀವಿ. ಆದರೆ ರೈತರು ಸಹ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬೆಳೆ ಅಂತ ತಕ್ಷಣ ಅಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಬೇಕು. ಒಟ್ಟಿಗೆ ಅದು ಪೂರ್ತಿಯಾಗಿ ಹಾಳಾಗಿತ್ತು, ಪೂರ್ತಿ ನೆಟೆಯೇ ಹೋಗಿದ ಮೇಲೆ ಬಂದು ಮತ್ತೆ ನಮಗೆ ಅದಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳ ನೆನಪ ಅಂತಂದ್ರೆ ನಾವು ಅಲ್ಲಿ ಬಗೆಹರಿಸಲಿಕ್ಕೆ ಆಗದೇನೆ ಇರಬಹುದು. ಈ ನೆಟೆ ಬರುವಂತಹ ರೋಗಗಳಲ್ಲಿ ಹೆಂಗಿದೆ ಅಂತಂದ್ರೆ ಬರುವಕ್ಕಿಂತ ಮುಂಚೆನೆ ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಬಹಳ ಸೂಕ್ತ. ಬಂದ ನಂತರ ಮತ್ತೆ ಯಾವುದೇ ನಾವು ಪ್ರಯತ್ನಗಳನ್ನು ಮಾಡಿದ್ರೂ ಸಹ ಅಲ್ಲಿ ಏನಪ್ಪಾ ಅಂದ್ರೆ ಲಾಭದಾಯಕ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ರೈತರಿಗೆ ಏನಪ್ಪಾ ಅಂತಂದ್ರೆ ತೊಗರಿ ಮತ್ತು ಹತ್ತಿಯಲ್ಲಿ, ಈ ಹತ್ತಿಯಲ್ಲಿ ತಾವು ಕೇಳ್ತಾ ಇದ್ರಿ ಅತಿ ಹೆಚ್ಚಿನ ಮಳೆ ಆದ್ರೆ ಏನಾಗುತ್ತೆ? ಇದ್ರಲ್ಲಿ ಮುಖ್ಯವಾಗಿ ಮಳೆ ಹತ್ತಿ ಏನಿದೆ ಅಲ್ಲ, ಇದು ನೀರಿನಲ್ಲಿ ನಿಲ್ಲುವಂತ ಬೆಳೆನೆ ಅಲ್ಲ, ತೇವಾಂಶ ಬೇಕು. ತೇವಾಂಶ ಬೇಕು, 70-80% ಮಣ್ಣಿನಲ್ಲಿ ತೇವಾಂಶ ಬೇಕು. ತೇವಾಂಶ ಇದ್ದಷ್ಟು ಬೆಳೆ ಏನಪ್ಪಾ ಅಂದ್ರೆ ಚೆನ್ನಾಗಿ ಬೆಳೀತದೆ, ಕಾಯಿಗಳು ಚೆನ್ನಾಗಿ ಹಿಡಿತವೆ. ಪ್ರತಿ ಗಿಡಕ್ಕೆ 30-40 ಕಾಯಿಗಿಂತ ಮೇಲ್ಪಟ್ಟನು ಸಹ ಕಾಯಿ ಹಿಡಿತದೆ. ಆದ್ರೆ ಮಳೆಯಲ್ಲಿ ನಿಂತ್ಕೊಳ್ತು ಅಂತಂದ್ರೆ ಈ ಪ್ಯಾರಾವಿಲ್ಟ್ ಅನ್ನುವಂತ ಒಂದು ನೆಟೆ ರೋಗ ಇದೆ ಹತ್ತಿಯಲ್ಲಿ. ಇದು ಹೆಂಗಾಗ್ತದೆ ಅಂದ್ರೆ ಮಳೆ ಸತತವಾಗಿ 4 ದಿವಸ ಬಂತು ಅಂದ್ರೆ 3 ದಿವಸದವರೆಗೆ ಹೊಲದಲ್ಲಿ ನೀರು ನಿಂತ್ಕೊಳ್ತು ಅಂದ್ರೆ 5ನೇ ದಿನಕ್ಕೆ ಏನಪ್ಪಾ ಅಂದ್ರೆ ಎಲ್ಲಾ ಎಲೆಗಳು ಈಗ ಜೋತು ಬಿದ್ದು ಮುದುಡಿಕೊಂಡೇನಪ್ಪಾ ಅಂದ್ರೆ ನೆಲಕ್ಕೆ ನೋಡ್ಕೊಂತ ನಿಂತಿರ್ತವೆ. ಆವಾಗ ನಿಮಗೆ ರೈತರು ಗಾಬರಿ ಆಗುವಂತ ಪ್ರಸಂಗ ಇರ್ತದೆ. ಏನಪ್ಪಾ ಬೆಳೆ ಏಕಾಏಕಿ ರಾತ್ರಿ ಇಡೀನೇ ನಮಗೆ ಮಳೆ ಬಂದು ಬೆಳಗ್ಗೆ ನೋಡಿದ್ರೆ ಪೂರ್ತಿ ಬೆಳೆ ಎಲ್ಲ ನೆಟೆ ಹೋಗಿಬಿಟ್ಟಿದಲ್ಲ, ಸತ್ತೋಗ್ತಾ ಇದೇನೋ ಅಂತ ಒಂದು ಪ್ರಸಂಗಕ್ಕೆ ಕಾಣ್ತದೆ. ರೈತರ ಹಂತದಲ್ಲಿ ಗಾಬರಿ ಆಗುವಂತ ಅವಶ್ಯಕತೆ ಎಲ್ಲ ಮೊದಲೇ ಕೆಲಸ ನೀರು ಹರಿದು ಹೋಗುವಂಗೆ ಮಾಡಿ. ಎರಡನೇದೇನಪ್ಪಾ ಅಂತಂದ್ರೆ ಬುಡಕ್ಕೆ ಏನಪ್ಪಾ